ಸುಧಾರಿತ ಆಲೂಗೆಡ್ಡೆ ಬೇಸಾಯ ಕುರಿತಂತಹ ಸಂವಾದವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಸನ ತಾಲೂಕು ಬಿ ಭೈರಾಪುರ ಗ್ರಾಮದ ಬಿ ಕೆ ಮಹೇಶ್ ಮತ್ತು ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿ ಗೊಲ್ಲರಹಳ್ಳಿ ಗ್ರಾಮದ ಜಿ ಎಸ್ ದೇವರಾಜ್. ದೇವರಾಜ್ ಅವರಿಗೆ ನಮಸ್ಕಾರ ಸರ್. ನಮಸ್ತೆ ಸರ್. ಮಹೇಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ದೇವರಾಜ್ ಅವರೇ, ತಮ್ಮ ಹುಟ್ಟೂರು ಯಾವುದು ಸರ್? ನಮ್ಮ ಹುಟ್ಟೂರು ಸರ್ ಗೊಲ್ಲರಹಳ್ಳಿ ಸರ್, ಗಣೇಶ ಪಕ್ಕ. ಏನು ವಿದ್ಯಾಭ್ಯಾಸ ತಮ್ಮದು ಸರ್? ನಮ್ಮದು ಟಿ ಸಿ ಎಚ್ ಸರ್. ಎಲ್ಲಿ ಓದಿದ್ರಿ? ಪಿ ಯು ಸಿ ಟಿ ಸಿ ಎಚ್ ಸರ್. ನಾನು ಟಿ ಸಿ ಎಚ್ ಮಾಡಿದ್ದೆ ಸರ್. ನಾನು ದತ್ತಾತ್ರೇಯ ಚಂದ್ರಪಟ್ಟಣ ಸರ್. ನಿಮ್ಮ ತಂದೆ ತಾಯಿ ರೈತರ? ಹೌದು ಸರ್, ರೈತರು ಸರ್. ಜಮೀನು ಎಷ್ಟಿತ್ತು? ಜಮೀನು ಸರ್ ನಮ್ದು 24 ಎಕರೆ ಇತ್ತು ಸರ್. ಒಟ್ಟಿಗೆ ನಾವು 3 ಜನ ಅಣ್ಣತಮ್ಮಂದಿರು ಸರ್. ನಾನು ಹಿರಿಯನ್ ಸರ್, ನನ್ನ ತಮ್ಮ ಎರಡನೇನು ಕೃಷ್ಣಮೂರ್ತಿ ಸರ್, ಮೂರನೇ ಮಹೇಶ್ ಸರ್. 3 ಜನ 8-8 ಎಕರೆ ಹಂಚ್ಕೊಂಡ್ಬಿಟ್ರ? ಹೌದು ಸರ್, ಎಲ್ಲ ಡಿವೈಡ್ ಆಗಿದೆ ಸರ್. ನಿಮ್ಮ ಪಾಲಿನ ಜಮೀನು 8 ಎಕರೆನಲ್ಲಿ ಏನೇನ್ ಬೆಳೆ ಬೆಳೀತಾ ಇದೆ ಸರ್? ಆಲೂಗಡ್ಡೆ ಸರ್, ಶುಂಠಿ, ಕಡ್ನಿ ಸರ್, ಜೋಳ ಮಾಡಿದ್ದೀನಿ ಸರ್, ತೆಂಗಿದೆ ಸರ್. ನೀರಿನ ಆಶ್ರಯ ಹೇಗೆ? ನೀರು ಸರ್ ಈಗ ಒಟ್ಟಿಗೆ ಇದೆ ಸರ್, ಪಂಪ್ ಸೆಟ್ ಮೂರು ಬಾವಿ ಸರ್ ಓಡ್ತಾ ಇದೆ ಸರ್. ನಮ್ಮ 3 ಜನನು ಹಂಚಿಕೊಂಡು ಸರ್ ಕೆಲಸ ಮಾಡ್ತಿದ್ದೆ ಸರ್. ಅಂದ್ರೆ ಜಮೀನು ಒಟ್ಟಾಗೆ ಇಟ್ಕೊಂಡಿದ್ದೀರಿ? ಇಲ್ಲ ಸರ್, ಜಮೀನು ಡಿವೈಡ್ ಆಯ್ತು ಸರ್. ಬೋರ್ ಒಟ್ಟಿಗೆ ಇದೆ? ಹೌದು ಸರ್. ಪರಸ್ಪರ ನೀರು ಹಂಚ್ಕೋತಾ ಇದೆ? ಹಂಚಿದೆ ಸರ್. ಈಗ ನಿಮ್ಗೆ ವ್ಯವಸಾಯದಲ್ಲಿ ಎಷ್ಟು ವರ್ಷಗಳ ಅನುಭವ ಇದೆ? ನೀವು ಟಿಸಿಎಚ್ ಮುಗಿಸ್ತೇ ಸರ್. ಅವಾಗ ನನಗೆ ಅಪಾಯಿಂಟ್ ಆಗ್ಲಿಲ್ಲ ಸರ್. ವಿಷಯ ಅವರು ಶಿಕ್ಷಕ ಮಾಡಿದ್ರು ಸರ್, ಸಿಇಟಿ ಟಿಇಟಿ ಆಯ್ತು ಸರ್, ಕಾಂಪಿಟೇಷನ್ ಸರ್ ಸ್ವಲ್ಪ ತೊಂದರೆ ಆಯ್ತು. ಹಂಗಾಗಿ ಸರ್ ನಾನು ರೈತರಾಗಿ ಸರ್ ಆಲೂಗಡ್ಡೆ ಬಗ್ಗೆನ ಸರ್ ನಾನು ಹೆಚ್ಚಿಗೆ ಗಮನ ಹರಿಸಿದ್ದೀನಿ. ನಿಮಗೆ ಮೇಷ್ಟ್ರ ಆಗಿರೋ ತುಂಬಾ ಇಷ್ಟ ಅನ್ಸುತ್ತೋ ರೈತನಾಗಿರೋ ತುಂಬಾ ಇಷ್ಟ? ನನಗೆ ಸರ್ ಇವಾಗ ಅವಾಗಿನ ಅನಿಸಿಕೆ ಸರ್ ನಾನು ಮೇಷ್ಟ್ರ ಆಗಬೇಕು ಅಂತ ಇತ್ತು ಸರ್. ಇವಾಗಿನ ಅನಿಸಿಕೆ ಸರ್ ನಾನು ಒಬ್ಬ ರೈತನಾಗಿ ಒಳ್ಕಂದ್ ಒಳ್ಳೇದಾಯ್ತು, 4 ಜನ ರೈತರಿಗೆ ಸಹಾಯ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಸರ್. ನಾನು ಹೊಯ್ಸಳ ರೈತ ಉತ್ಪಾದಕ ಕಂಪನಿಲಿ ಸರ್ ಒಬ್ಬ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದೀನಿ ಸರ್. ಮಕ್ಕಳ ಜೊತೆ ಹಂಚಿಕೆಂತಕ್ಕಂಥದ್ದು ಹೆಚ್ಚಿಗೆ ಸರ್ ನಾನು ರೈತರು ಕೂಡ ಹಂಚಿಕೆತ ಇದೀನಲ್ಲ, ಅವ್ರ ಕಷ್ಟ ಸುಖ ನಿರ್ವಹಿಸ್ತಾ ಇದೀನ ಅಂತ ಸರ್ ನನಗೆ ಬಹಳ ಖುಷಿ ಆಯ್ತು ಸರ್. ರೈತರಿಗೆ ಮೇಷ್ಟ್ರ ಆಗ್ಬಿಟ್ಟಿದ್ದಾರೆ ನೀವು? ಹೌದು ಸರ್. ಹೇಳಿ ಮಹೇಶ್ ಅವರೇ, ತಮ್ಮ ಬಗ್ಗೆ. ಸರ್ ನನ್ನ ಹೆಸರು ಮಹೇಶ್ ಅಂತ, ನಾವು ಬಿ ಭೈರಾಪುರದಿಂದ ಬಂದಿದ್ದೀನಿ. ನಾವು ರೈತ ಉತ್ಪಾದಕರ ಕಂಪನಿಲಿ ನಾವು ಕೆಲಸ ಮಾಡ್ತಾ ಇದೀವಿ. ನಿಮ್ಗೆ ಜಮೀನು ಎಷ್ಟಿದೆ ಮಹೇಶ್? ನಮ್ದು ಒಂದು 14 ಎಕರೆ ಇದೆ ಸರ್. ನಿಮ್ಮ ತಂದೆ ತಾಯಿನೂ ರೈತರೇ? ರೈತರೇ ಸರ್, ಮೂಲತಃ ರೈತರೇ. ನಾವು ರೈತರ ಕುಟುಂಬದಿಂದಲೇ ಬಂದಿರೋದು. ನಿಮ್ಮ ವಿದ್ಯಾಭ್ಯಾಸ? ನಮ್ದು ಎಸ್ ಎಲ್ ಸಿ. ಎಲ್ಲಿ ಓದಿದ್ರಿ? ನಾವು ಬಸವಘಟ್ಟದಲ್ಲೇ ಓದಿದ್ವಿ, ಅಲ್ಲೇ ನಮ್ಮೂರ ಪಕ್ಕನೇ. ಮುಂದೆ ಓದ್ಲಿಲ್ಲ? ಮುಂದೆ ಹೌದು, ಫೇಲ್ ಆಯ್ತು. ನಾವು ಅತ್ತಾಗೆ ಫೇಲ್ ಆದ್ಮೇಲೆ ನಾವು ಮತ್ತೆ ಅದ್ರ ಬಗ್ಗೆ ಗಮನ ಬಿಟ್ಟು ಓದೋದ್ರ ಕಡೆ. ನಾವು ನಮ್ಮ ಅಪ್ಪ ಅವರು ಕೃಷಿ ಇದರಿಂದ ನಾವು ಕೃಷಿಗೆ ಅತ್ತಾಗೆ ಅಡಿಟ್ ಆಗ್ಬಿಟ್ಟು. ಅದಕ್ಕೆ ನೀವು ಎಷ್ಟು ಜನ ಮಕ್ಕಳು? ನಾವು 3 ಜನ. 3 ಜನ ನಾವು ಜೊತೆಲೇ ಇದೀವಿ. ಹಂಚ್ಕೊಂಡಿಲ್ಲ? ಜಮೀನು ಹಂಚ್ಕೊಂಡಿಲ್ಲ, ಒಟ್ಟಿಗೆ ಇದೀವಿ, ಒಟ್ಟಿಗೆ ಆರಂಭ ಮಾಡ್ಕೊಂಡಿದೀವಿ. ಪರವಾಗಿಲ್ಲ. ಯಾವ್ದೇ ರೀತಿಯ ಮನಸ್ತಾಪಗಳು ಬಂದಿಲ್ಲ? ಇಲ್ಲ ಇಲ್ಲ ಇಲ್ಲ, ಬಂದಿಲ್ಲ ಸರ್. ನಾನೇ ಲಾಸ್ಟ್ ನೇನು. ಇನ್ನ ನಾವು ಇಬ್ರು ಅಳುವೆ, ನಮ್ಮ ಅಣ್ಣವ್ರು ಉಮೇಶ್ ಅಂತ ಒಬ್ರು, ಇನ್ನ ಪರಮೇಶ್ ಅಂತ ಒಬ್ರು ದೊಡ್ಡವರು. ಎಲ್ಲ ನಾವು ಒಟ್ಟಿಗೆ ಇದೀವಿ. ಉಮೇಶ, ಪರಮೇಶ, ಮಹೇಶ. ಮಹೇಶ್ 3 ಜನ ಒಟ್ಟಿಗೆ ಇದೀರಿ? ಒಟ್ಟಿಗೆ ಇದೀವಿ ಸರ್. ತಂದೆ ತಾಯಿನೂ ಇದಾರ? ತಂದೆ ತಾಯಿಗಳು ಇದಾರೆ. ಏನೇನ್ ಬೆಳೆ ಬೆಳಿತೀರಿ ಮಹೇಶ್ ಅವರು? ಸರ್ ನಾವು ಆಲೂಗೆಡ್ಡೆ, ಶುಂಠಿ, ಜೋಳ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ ಬೆಳಿತೀವಿ ಸರ್. ಎಷ್ಟು ವರ್ಷದಿಂದ ಆಲೂಗೆಡ್ಡೆ ಬೆಳೀತಾ ಇದ್ರಿ ಸರ್? ನಮ್ಮ ತಂದೆ ಕಾಲದಿಂದಲೂ ಆಲೂಗೆಡ್ಡೆ ಬೆಳೀತಾರೆ. ನಮಗೆ ಗೊತ್ತಿರಲಿಲ್ಲ. ನಾವು ಹುಟ್ಟಕ್ಕಿಂತ ಮುಂಚಿಂದಲೂ ನಮ್ಮ ಅಪ್ಪಾರು ಕೃಷಿ ಜಾಸ್ತಿ, ನಾವು ಆಲೂಗೆಡ್ಡೆ ನೆಚ್ಕೊಂಡಿರೋದು. ನಾವು ಈಗ ನಾವು ಹುಟ್ಟಿದ್ಮೇಲೂ ನಾವು ಆಲೂಗೆಡ್ಡೆನೆ ಮಾಡ್ಕೊಂಡ್ ಬರ್ತಾ ಇದೀವಿ ಸರ್. ಅಂದ್ರೆ ಹುಟ್ಟದಾಗಲಿಂದ ಆಲೂಗೆಡ್ಡೆ? ನಾವು ಅದರಲ್ಲಿ ಇದು ಮಾಡ್ತಾ ಇದೀವಿ. ಹೆಚ್ಚಿಗೆ ರೀತಿಯಲ್ಲಿ ಆಲೂಗೆಡ್ಡೆನೆ ನಮಗೆ ಪ್ರಮುಖ ಬೆಳೆ ಅಂದ್ರೆ ಆಲೂಗೆಡ್ಡೆನೆ. ಎಷ್ಟು ಎಕರೆ ಹಾಕ್ತೀರಿ? ಹೋಸಲೆಲ್ಲ ಕಮ್ಮಿ ಆಗ್ತಿದ್ದು, ಈ ಸಲ ಒಂದ್ ಸ್ವಲ್ಪ ಜಾಸ್ತಿ ಮಾಡಿದ್ವಿ. 100 ಚೀಲ ಹಾಕಿದೀವಿ ಸರ್ ಈ ಸಲ ಆಲೂಗೆಡ್ಡೆ. ಎಕರೆ ಲೆಕ್ಕದಲ್ಲಿ ಹೇಳಿ. ಎಕರೆ ಅಂದ್ರೆ 7 ಎಕರೆ ಹಾಕಿದೀವಿ ಸರ್. 7 ಎಕರೆ? 7 ಎಕರೆ ಆಲೂಗೆಡ್ಡೆ ಇದೆ ಸರ್. ಮುಂಚೆ ಎಲ್ಲ ಎಷ್ಟು ಬೆಳೀತಾ ಇದ್ದೀವಿ? 3 ಎಕರೆ 2 ಎಕರೆ 4 ಎಕರೆ ಹಿಂಗ ಆಗ್ತಾ ಇದ್ದು. ಈ ವರ್ಷ ಜಾಸ್ತಿ ಮಾಡೋದಕ್ಕೆ ಏನಾದ್ರೂ ಕಾರಣ ಇದೆಯಾ ಸರ್? ಕಾರಣ ಇಲ್ಲ. ಹೋದಷ್ಟು ನಾನು ಜಾಸ್ತಿ ಮಾಡ್ಬೇಕು ಅನ್ಕೊಂಡಿದ್ದೆ. ತಂದಿದ್ದೆ ಆಲೂಗೆಡ್ಡೆನ ತಮ್ಮಂದಿಟ್ಕೊಂಡು ಮಳೆ ಅಭಾವದಿಂದ ಅತ್ಲಾಗೆ ಕೊಟ್ಬಿಟ್ಟು ವಾಪಸ್ಸು. ಈ ಸಲವ ಇಲ್ಲ ಹಾಕ್ಲೇಬೇಕು, ಬೆಳಿಲೇಬೇಕು, ರೈಟ್ ಬರುತ್ತೆ ಅಂತ ಒಂದ್ ಸ್ವಲ್ಪ ಮುನ್ಸೂಚನೆ ಗೊತ್ತಾಯ್ತು ನಮ್ಗು. ಹಂಗಾಗಿ ಈ ಸಲ ಜಾಸ್ತಿ ಹಾಕಿದೀವಿ. ಏನು ಮುನ್ಸೂಚನೆ ಸಿಕ್ತು ನಿಮ್ಗೆ ಸರ್? ಈಗ ಒಂದ್ ಬಿತ್ತನೆ ಬೀಜ ರೈಟ್ ಯಾವ ವರ್ಷ ಆಗಿರುತ್ತೆ ಆ ವರ್ಷ ನಮಗೆ ಅದೇ ರೈಟ್ ಹೆಚ್ಚು ಕಮ್ಮಿ ಸಿಕ್ಕಿರುತ್ತೆ ಸರ್. ಈಗ 2,500 ರೂಪಾಯಿ ಬಿತ್ತನೆ ಬೀಜ ಕೊಂಡ್ಕೊಂಡ್ರೆ 2,200-300 ನಾವು ಮಾರಿದೀವಿ. 900-1,000 ರೂಪಾಯಿ ಬಿತ್ತನೆ ಬೀಜ ಕೊಂಡ್ಕೊಂಡಾಗ 900-1,000ದಲ್ಲಿ ಆಲೂಗೆಡ್ಡೆ ಮಾರಿದೀವಿ. ಅದು ಕಾಕಾ ತಾಳೆ ಏನೋ ಗೊತ್ತಿಲ್ಲ ಒಟ್ಟಾರೆ. ಅದು ನಮಗೆ ಅದು ಸಣ್ಣದ್ರಿಂದ ನನಗೆ ಒಂದು 20 ವರ್ಷ ಆಯ್ತು ನಾನು ಇದು ರೈತರ ಕೆಲಸ ಮಾಡಕ್ ಹಿಡಿದ್ಮೇಲೆ, ಅವಾಗ್ಲಿಂದಲೂ ಅದೇ ತರ ಬರ್ತಾ ಇದೆ. ಹಂಗಾಗಿ ರೈಟ್ ಜಾಸ್ತಿ ಲೆಕ್ಕಾಚಾರದಲ್ಲಿ ಹೋಗಬೇಕು ಅಂದ್ರೆ ರೈತರಿಗೆ ಒಳ್ಳೆ ಧಾರಣೆ ಸಿಗಬೇಕು ಅಂದ್ರೆ ಬೀಜದ ಧಾರಣೆ ಜಾಸ್ತಿ ಆಗಬೇಕು. ಎಲ್ಲ ಜಾಸ್ತಿ ಆಗ್ಬೇಕು ಅಂತಲ್ಲ, ಅಲ್ಲಿ ಕೊರತೆ ಇದ್ದಾಗಲೇ ಬೀಜದ ರೈಟ್ ಜಾಸ್ತಿ ಬರೋದು ಸರ್. ಬೀಜದ ರೇಟ್ ಕೊರತೆ ಇದ್ದಾಗ ಬೀಜ ಯಾರು ಹಾಕಲ್ಲ ಜಾಸ್ತಿ ಜನ, ಆಗ ಕಮ್ಮಿ ಆಗ್ತಾರೆ, ಆಗ ರೈಟ್ ಬರುತ್ತೆ ಅನ್ನೋದು ಒಂದು ನಮ್ಮ ನಂಬಿಕೆ. ಮಹೇಶ್ ಅವರೇ ಹಾಗೂ ದೇವರಾಜ್ ಅವರೇ, ನೀವಿಬ್ರು ರೈತ ಉತ್ಪಾದಕ ಕಂಪನಿ, ಹೊಯ್ಸಳ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕರುಗಳು ಅಲ್ವಾ? ಒಂದು ರೈತರದ್ದೇ ಆದಂತಹ ಕಂಪನಿಯನ್ನ ಸ್ಥಾಪನೆ ಮಾಡಿ ಅದರ ನಿರ್ದೇಶಕರಾಗಿ ತಾವಿಬ್ರು ಕೆಲಸ ಮಾಡ್ತಾ ಇದ್ದೀರಿ. ಈಗ ತಾವು ಹೇಳಿ ದೇವರಾಜ್ ಅವರೇ, ಯಾತಕ್ಕೋಸ್ಕರ ಈ ಒಂದು ಕಂಪನಿಯನ್ನ ತಾವು ಆರಂಭ ಮಾಡಿಕೊಂಡ್ರಿ, ಹೇಗೆ ಆರಂಭ ಮಾಡಿದ್ರಿ? ಸರ್, ನಾವು ಸರ್ ಮೊದಲು ಹೊಯ್ಸಳ ರೈತ ಉತ್ಪಾದಕ ಕಂಪನಿ ನಾವು ಪ್ರಾರಂಭ ಮಾಡ್ಬೇಕಾದ ಸರ್ ರೈತ ಅಧ್ಯಯನಗಳು ಗುಂಪು ಬೇಕಾಯ್ತು ಸರ್. ಅವಾಗ ನಮ್ಮ ಕಂಪನಿಯಿಂದ ಸರ್ ಪ್ರಾಜೆಕ್ಟ್ ಇದ್ದಿರತಕ್ಕಂತ ಅಧಿಕಾರಿಗಳು ಸರ್ ಹಳ್ಳಿಗಳಿಗೆ ಬಂದು ಸರ್ ನಮ್ಮನ್ನೆಲ್ಲ ಮೀಟ್ ಮಾಡಿದ್ರು ಸರ್. ನಾವು ಡೈರಿ ಹತ್ರ ಸರ್ ಪಂಚಾಯತಿಯ ಕಟ್ಟೆ ಹತ್ರ ಸರ್ ಎಲ್ಲ ಜನಗಳನ್ನ ಒಂದುಗೂಡಿಸಿ ಸರ್ ಬನ್ನಿ ನಾವೆಲ್ಲ ನಾವು ಸಂಘಕ್ಕೆ ಒಂದು ಸಂಘ ಮಾಡೋಣ, ಸಂಘ ಮಾಡಿ ನಾವು ಕಂಪನಿಗೆ ನಾವೆಲ್ಲರೂ ಸೇರೋದಾರಾಗಬೇಕು ಅಂತ ಸರ್ ಹಳ್ಳಿ ಹಳ್ಳಿಗಳೆಲ್ಲ ಸರ್ ತಿರುಗಿ ಆ ಸಂಘಗಳನ್ನು ಮಾಡಿ ಸರ್ ಗ್ರೂಪು. ಆಗ 53 ಸಂಘಗಳಂತ ಸರ್ ಅಲ್ಲಿ ಸರ್ ಒಬ್ಬರಿಗೆ ಸರ್ ನಾವು ಚೇರ್ ಕಟ್ಟಬೇಕು, ಪ್ರತಿನಿಧಿಗಳಾಗಬೇಕು, ನಾವು ಮೊದಲು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಬೇಕು, ಎಲ್ಲ ನಾವು ಕಾನೂನು ಪ್ರಕಾರ ಸರ್ ಮಾಡಬೇಕು ಅಂತ ಸರ್ ನಮ್ಮ ಅನಿಸಿಕೆ ಆಯ್ತು. ಒಂದೊಂದು ಸಂಘದಲ್ಲಿ ಎಷ್ಟು ಜನ ಸದಸ್ಯರು ಸರ್? 20 ಜನ ಇದೆ ಸರ್, 15 ಜನ ಇದೆ ಸರ್ ಒಂದೊಂದು ಊರಿನಲ್ಲಿ, ಒಂದ್ ನಮ್ಮ ಊರಿನ ಗೊಲ್ರಳ್ಳಿ ಸರ್ 4 ಸಂಘ ಇದೆ ಸರ್. ನಾವು ಸಿದ್ದರಾಮೇಶ್ವರ ಆಲೆಗೆಡ್ಡೆ ಬೆಳೆಗಾರರ ಸಂಘ ಅಂತ ಸರ್ ನಮ್ಮ ಸಂಘ ಇದೆ ಸರ್. ಹಂಗೆ ಸರ್ ಚಾಮುಂಡೇಶ್ವರಿ ಸರ್, ಟೇಗ್ ನಮ್ಮ ಸರ್, ಹಿಂಗೆ ಸರ್ 4 ಸಂಘ ಇದೆ ಸರ್. ಅಮ್ಮಕ್ಕ ಸರ್ ಎಲ್ಲಾ ಸಂಘಗಳು ಸರ್ ಸೇರಿದ್ರು ಸರ್, 53 ಸಂಘ ಆಯ್ತು ಸರ್. ಅದರಲ್ಲ ಸರ್ ಒಬ್ಬರಿಗೆ 1,000 ರೂಪಾಯಿ ಅಂತ ಸೇರು ಹಣ ಹಾಕಿದೆ ಸರ್. ಒಬ್ಬರಿಗೆ 100 ರೂಪಾಯಿ ಒಂದು ಸೇರು, ಅಲ್ಲಿಗೆ ಒಬ್ಬರಿಗೆ 10 ಸೇರು ಆಯ್ತು ಸರ್. ಈ ರೀತಿ ಸರ್ ನಾವು ಸೇರು ಹಾಕಿ ಸಂಘ ಮಾಡಿ ಸರ್ ನಾವು ಪ್ರಾಜೆಕ್ಟ್ ಸೇರಿಗಿನಿ ಸರ್, ನಾವು ಹೊಯ್ಸಳ ರೈತ ಉತ್ಪಾದಕ ಕಂಪನಿಗೆ ಸೇರಿಗಿನಿ ಸರ್. ಅಲ್ಲ, ಯಾತಕ್ಕೋಸ್ಕರ ಈ ಕಂಪನಿ ಮಾಡಬೇಕಾಯ್ತು ಅಂದ್ರೆ ಸರ್ ನಮಗೆ ರೈತರಿಗೆ ನೇರವಾಗಿ ಸರ್ ಅವರಿಗೆ ಶ್ರಮದಾಯಕ ಜಾಸ್ತಿ ಇರುತ್ತೆ ಸರ್. ಅವ್ರಿಗೆ ನೇರವಾಗಿ ಮನೆ ಹತ್ರಕ್ಕೆ ಸರ್ ಒಳ್ಳೆ ಉತ್ತಮವಾದ ಬೀಜಗಳು ಬರಬೇಕು, ಗೊಬ್ಬರ ಬರಬೇಕು, ಔಷಧಿ ಬರಬೇಕು, ಅವ್ರ ಕಷ್ಟ ಸುಖಗಳಿಂದ ನಾವೆಲ್ಲ ನೆರವಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ ನಾವು ಈ ಹೊಯ್ಸಳ ಕಂಪನಿನ ಸಲುವು. ಕಂಪನಿ ಇಂದಲೇ ಇದ್ರೆ ಇಷ್ಟೆಲ್ಲ ಮಾಡಕ್ಕ ಅಲ್ವಾ? ಅಂದ್ರೆ ಸರ್ ದುಂದಿ ವೆಚ್ಚ ಆಗತ್ತೆ ಸರ್, ಹೋಗ್ಬೇಕು ಅಂದ್ರೆ ಸರ್ ಒಂದ್ ದಿನ ಎಲ್ಲ ಆಗತ್ತೆ ಸರ್, ವೆಹಿಕಲ್ ಸಿಗಲ್ಲ ಸರ್, ವೇಟ್ ಮಾಡ್ಬೇಕು ಸರ್. ಹಂಗಾಗಿ ಸರ್ ಮನೆ ಬಾಕ್ಲಿಗೆ ಸರ್ ಒಬ್ಬ ರೈತ ಸರ್ ಖುಷಿ ಪಡ್ತಾನೆ ಸರ್ ತಂದ್ಕೊಟ್ರು. ಹಂಗಾಗಿ ಸರ್ ನಾವು ರೈತರಿಗೋಸ್ಕರ ಸರ್ ಸರ್ ನಾವು ವ್ಯವಹಾರ ಮಾಡ್ತಕ್ಕಂಥದ್ದು. ಒಟ್ಟು ಎಷ್ಟು ಜನ ಆಡಳಿತ ಮಂಡಳಿನಲ್ಲಿದ್ದೀರಿ ನೀವು? ಸರ್ ನಾವು ಪ್ರಾಜೆಕ್ಟ್ ಇದ್ದಲ್ಲ ಸರ್ ನಾವು ಇರ್ತಕ್ಕಂಥ ಹೊಯ್ಸಳ ಉತ್ಪಾದಕ ಕಂಪನಿ ಸರ್ 12 ಜನ ಸರ್ ನಿರ್ದೇಶಕರಾಗಿದ್ದೀವಿ ಸರ್. 12 ಜನ ನಿರ್ದೇಶಕರು? ಹೌದು ಸರ್. ಅಧ್ಯಕ್ಷರು ಒಬ್ಬರಿದ್ದಾರೋ? ಹೌದು ಸರ್ ಇದಾರೆ ಸರ್. ಯಾರ ಅಧ್ಯಕ್ಷರು? ತಿಮ್ಮೇಗೌಡರು ಅಂತ ಸರ್. ಯಾವ ಊರ್ನವರು? ತೇಜೂರ್ನ ಸರ್. ಹೌದಾ? ಉಪಾಧ್ಯಕ್ಷರೇನಿಲ್ಲ? ಇಲ್ಲ ಸರ್. ಒಟ್ಟಿಗ 12 ಜನ ನಿರ್ದೇಶಕರಲ್ಲಿ ನೀವಿಬ್ರು ನಿರ್ದೇಶಕರಲ್ಲಿ ಸರ್. ಹೇಳಿ ಸರ್, ಈಗ ನಿಮ್ಗೇನನ್ಸುತ್ತೆ ಯಾತಕ್ಕೋಸ್ಕರ ತಾವೊಂದು ಹೊಯ್ಸಳ ರೈತ ಉತ್ಪಾದಕ ಕಂಪನಿಯನ್ನ ಮಾಡ್ಕೊಂಡ್ರಿ? ಸರ್, ರೈತ ಉತ್ಪಾದಕರ ಕಂಪನಿ ಮಾಡ್ಕೊಂಡಿರೋದ್ರಿಂದ ರೈತರಿಗೆ ಬಹಳ ತುಂಬಾ ಅನುಕೂಲ ಇದೆ ಸರ್. ಮೊದಲು ಇಷ್ಟು ನಾವು ಮಾಡ್ತಾ ಇದ್ದು ಆಲೂಗಡ್ಡೆ ಬೆಳೆಯೋದ್ರಲ್ಲಾಗಿ ಇದಾಗ್ಲಿ ಮತ್ತೆ ಯಾವುದೇ ಒಂದು ಇದಿರುತ್ತಿರಲಿಲ್ಲ ನಮಗೆ. ಈ ಕಂಪನಿ ಮಾಡ್ಕೊಂಡ್ಮೇಲೆ ನಾವು ರೈತರಿಗೆ ನಾವು ನೇರವಾಗಿ ಈಗ ಉದಾಹರಣೆಗೆ ನಮ್ಮೂರಿಗೆ ನಾವು ತರ್ಸ್ಕೊಂಡು ಗೊಬ್ಬರವ ಡೈರೆಕ್ಟ್ ಆಗಿ ನಾವು ಇಪ್ಕೋ ಕಂಪನಿಯಿಂದ ಡೈರೆಕ್ಟ್ ಆಗಿ ನಮಗೆ ರೈತರು ಕುತ್ಕೊಂಡು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಚೀಲ ಬೇಕು, ನಿಮ್ಗೆ ಎಷ್ಟು ಚೀಲ ಬೇಕು ಅಂತ ನಾವು ಬರ್ಸ್ಕೊಂಡ್ಬಿಟ್ಟು ಎಲ್ಲರ ಹತ್ರ ರೈತರ ಹತ್ರ ಎಲ್ಲ ಟೋಟಲ್ ಮಾಡ್ಕೊಂಡ್ಬಿಟ್ಟು ಒಂದು ಲೋಡ್ ಆದ್ಮೇಲೆ ನಾವು ಊರಿಗೆ ಅಲ್ಲಿಗೆ ತಗೊಂಬಂದು ನಮಗೆ ಇಳಿಸ್ತಾರೆ. ಬಾಡಿಗೆ ಎಲ್ಲ ಉಳಿತಾಯ ಆಗುತ್ತೆ ನಮಗೆ. ಒಂದು ರೈತ ಹೋಗ್ಬಿಟ್ಟು ಒಂದು ಅಂಗಡಿಗೆ ಹೋಗಿ ಹಾಕೊಂಬರೋ ಹೊತ್ತಿಗೆ ಟೈಮ್ ವೇಸ್ಟ್ ಆಗುತ್ತೆ. ನಮಗೆ ಮಾಲು ಯಾವುದೇ ಒಂದು ಇದಾಗಲಿ ಗೊಬ್ಬರ ನಮ್ಮ ಮನೆ ಬಾಗಿಲಿಗೆ ಬಂದಿತ್ತು ಅಂದ್ರೆ ಎಷ್ಟು ಸಂತೋಷವಾಗುತ್ತೆ ಅಲ್ವಾ ಸರ್ ರೈತರಿಗೆ. ಹಂಗಾಗಿ ನಾವು ಅದನ್ನ ತರ್ಸ್ಕೊಡ್ತಾ ಇದೀವಿ ಮನೆ ಬಾಗಿಲಿಗೆ ಕುತ್ಕೊಂತೀವಿ. ನಾವು ಊರಲ್ಲಿ ಹೋಗ್ಬಿಟ್ಟು ಸೇರ್ಬಿಟ್ಟು ಎಲ್ಲ ಕೇಳ್ತೀವಿ, ನಿಮ್ಗೆ ಎಷ್ಟು ಚೀಲ ಬೇಕಾಗುತ್ತೆ ಗೊಬ್ಬರ, ನಿಮ್ಗೆ ಎಷ್ಟು ಚೀಲ ಬೇಕಾಗುತ್ತೆ ಅಂತ ಕೇಳ್ಕೊಂಬಿಟ್ಟು ಆಲೂಗೆಡ್ಡೆನೆ ಆಗ್ಲಿ ಗೊಬ್ಬರನೇ ಆಗ್ಲಿ ಒಂದು ಔಷಧಿನೇ ಆಗ್ಲಿ ಪ್ರತಿಯೊಂದು ನಾವು ಅಲ್ಲಿಂದಲೇ ತರ್ಸ್ಕೊಡೋದ್ರಿಂದ ರೈತರಿಗೂ ಅನುಕೂಲ ಆಗಿದೆ, ಎಲ್ಲರಿಗೂ ಒಂದು ಕಮ್ಮಿ ದರದಲ್ಲಿ ನಾವು ಕೊಡ್ತಾ ಇದೀವಿ. ಹಂಗಾಗಿ ಭಾರಿ ಚೆನ್ನಾಗಿ ಅನುಕೂಲ ಆಗ್ತಾ ಇದೆ. ನಿಮ್ ಕೆಲಸ ಬದುಕು ಎಲ್ಲ ಬಿಟ್ಬಿಟ್ಟು ಕಂಪನಿ ಕೆಲಸ ಮಾಡ್ಬೇಕು ಅಂತಂದ್ರೆ ನಿಮಗೆ ಬೇಜಾರಾಗಲ್ಲ? ಇಲ್ಲ ಸರ್, ಆದ್ರೂ ಅದನ್ನು ಮಾಡ್ತೀವಿ. ನಮ್ಮ ಮನೆ ಕೆಲಸನೂ ನಾವು ಇವತ್ತು ನಾವು ನಮ್ಮ ಮನೆ ಕೆಲಸ ಆಳ್ಕೊಟ್ ಮಾಡಿಸಲ್ಲ ಸರ್. ಈಗ 100 ಚೀಲ ಅಲೆಗೆಡ್ಡೆ ಹಾಕಿದೀವಿ ಅಂತೀವಿ, ನಾವೇ ಔಷಧಿ ಹೊಡೆಯೋದಾಗ್ಲಿ ಇದ್ ಮಾಡೋದಾಗ್ಲಿ ಕಳೆದ ಬಿಡುವು ಟೈಮಲ್ಲಿ ನಾವು ಕೆಲಸ ಮಾಡ್ತೀವಿ. ನಮ್ದು ಕೆಲಸ ಮುಗಿದಾದ್ಮೇಲೆ ಬಿಡುವು ಟೈಮಲ್ಲಿ ಇದ್ದಾಗ ನಾವು ಅದನ್ನ ಕಾರ್ಯಗಳನ್ನ ನಾವು ಮಾಡ್ತಾ ಇರ್ತೀವಿ. ನಮ್ಮ ಸಂಸ್ಥೆಗೆ ಏನೇ ಆಗ್ಬೇಕು ಅದೆಲ್ಲ ಒಂದು. ಯಾವ ತರಹ ನೋಂದಣಿ ಮಾಡ್ಕೊಂಡ್ರಿ ಏನಾದ್ರು ಗೊತ್ತಾ ನಿಮ್ಗೆ? ದೇವರಾಜ್ ಅವರೇ, ನಿಮ್ಮ ಕಂಪನಿನ ನೋಂದಣಿ ಮಾಡಿದ ಹೇಗೆ, ಆ ಪ್ರಕ್ರಿಯೆ ಎಲ್ಲ ಗೊತ್ತಾ? ಹೌದು ಸರ್, ನಮಗೆ ಸರ್ GST ಯೋಜನೆ ನಮ್ಮ ನಿರ್ವಹಿತ ಸರ್. ನಿರ್ವಾದ ಸರ್ ನಮಗೆ ನಮ್ಮ ಸೇರು ಹೂಡಿಕೆ ಆಯ್ತಲ್ಲ ಸರ್, ಅದಕ್ಕೆ ಅವ್ರು ಕೈ ಜೋಡಿಸಿದ ಸರ್ ನಾವು ಆ ನೋಂದಣಿಗೆ ಮಾಡಿಕೊಂಡು ಸರ್. ನಾವು ಎಷ್ಟು ಬಿಸಿನೆಸ್ ಮಾಡಿದಿರಿ ಹೇಳಿ? ಈಗ ಸರ್ ನಮ್ಮ ಟ್ರಾನ್ಸಾಕ್ಷನ್ ಆಗಿರೋ ಸರ್ ನಮಗೆ 3.5 ಕೋಟಿ ಆಯ್ತು ಸರ್. 3.5 ಕೋಟಿ ಏನೇನ್ ಮಾಡಿದಿರಿ? ಬೀಜ ವ್ಯಾಪಾರ ಬೀಜ ನೇರವಾಗಿ ಸರ್, ನಾವು ಪಂಜಾಬಿ ಹೋಗಿ ಎಲ್ಲಾ ವಿಜಿಟ್ ಎಲ್ಲ ತೋರಿಸಿ ಸರ್. ನೀವು ಹೋಗಿದ್ರ? ಹೋಯ್ತು ಸರ್. ನೀವು ಹೋಗಿದ್ರ? ನಾವು ಹೋಗಿದೀವಿ ಸರ್, ಎರಡ್ ಸಲ ಹೋಗಿದೀವಿ ನಾವು. ಅಲ್ಲಿಂದ ಬಿತ್ತನೆ ಬೀಜ ಆಲೂಗಡ್ಡೆ ಅಲ್ಲಿ ಸಲ ತರಿಸಿರೋದು 22 ಲೋಡ್ ಆಲೂಗಡ್ಡೆ. ನಿಮ್ಮ ಅನುಭವ ಹೇಳಿ, ಪಂಜಾಬ್ ಹೋದ್ರಲ್ಲ, ಏನ್ ನಿಮ್ಮ ಅನುಭವ? ತುಂಬಾ ಖುಷಿ ಆಯ್ತು ಸರ್. ನಾವು ಈ ಕಂಪನಿ ಪಂಜಾಬ್ ನೋಡಿದ್ದು ಅಲ್ಲ, ನಾವು ಹೋಗಿ ನಾವು ರೈತರಾಗಿ ನಾವು ಅಲ್ಲಿ ಬೆಳೆಯ ರೈತರು ನೋಡ, ಅದೇ ಉದ್ದೇಶಕ್ಕೋಸ್ಕರನೇ ನಾನು ಈ ಸಲ 100 ಚೀಲ ಆಲೂಗಡ್ಡೆ ಹಾಕಿರೋ ಸರ್. ಅವ್ರು ಬೆಳೀತಾ ಇರೋದು ನೋಡ್ಬಿಟ್ರೆ ನಮ್ಗೆ ಸಂತೋಷ ಆಗುತ್ತೆ. ತಂತ್ರಜ್ಞಾನ ಅಂದ್ರೆ ನಮಗೆ ಎತ್ತು ಬೇಸಾಯಗಳು ಮಾಡ್ತೀವಲ್ಲ, ಈ ತರ ಎಲ್ಲ ಮಿಷಿನರಿಯಲ್ಲಿ ಮಾಡ್ತಾರೆ ಸರ್ ಅಲ್ಲಿ. ಹಂಗಾಗಿ ಈಗ ನಾನು 100 ಚೀಲ ಹಾಕಿರೋದು ಬರೀ ಮಿಷಿನರಿಯಲ್ಲೇ ಹಾಕಿರೋದು. ಪಂಜಾಬ್ ಅಲ್ಲಿ ಎಲ್ಲಿ ಹೋಗಿದ್ರಿ? ಪಂಜಾಬ್ ಅಲ್ಲಿ ನಾವು ಇದಕ್ಕೆ ಜಲಂಧರ್ ಅಲ್ಲಿ ಸರ್ ಪವನ್ ಜೋ ಸಿಂಗ್ ಅಂತ ಸರ್ ಅವ್ರ ಹತ್ರಕ್ಕೆ ಹೋಗಿದ್ದೆ ಸರ್. ಅವರು ಸರ್ ಬಹಳ ಉತ್ತಮವಾದ ವ್ಯಕ್ತಿ ಸರ್ ನಮ್ಗೆ. ಸರ್ ಈ ಸಲ ಕೊರೋನಾ ಬಂತು ಸರ್, ಯಾರು ಹೋಗಕ್ಕೆ ಬೀಜ ತರಕ್ಕೆ ಸರ್ ಹೋಗಕ್ ಆಗ್ಲಿಲ್ಲ, ಆದ್ರೆ ಸರ್ ನಿಮ್ಕಿ ಮೇಲೆ ಸರ್ ಒಳ್ಳೆ ಬೀಜ ಕೊಟ್ರ ಸರ್ ನಮ್ಗೆ. ಏನ್ ನೋಡಿದ್ರೆ ಹೇಳಿ ಮಹೇಶ್ ಅವ್ರ, ಅಲ್ಲಿ ಸಂತೋಷ ಆಯ್ತು ಅಂದ್ರೆ. ಆಲೂಗಡ್ಡೆ ಬೆಳೆಯೋದು ನೋಡ್ಬಿಟ್ಟು ನಮಗೆ ಬೆಳೀತಾರಲ್ಲಿ ಎಲ್ಲ ಮಿಷಿನರಿ ಇಲ್ಲ ಸರ್, ಎಲ್ಲ ಮಿಷಿನರಿ ಇಲ್ಲ, ಔಷಧಿ ಹೊಡೆಯೋದು ಮಿಷಿನ್ ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ಎಲ್ಲ ಮಾಡ್ತಾರೆ. ಅಂದ್ರೆ ಬಹಳ ಅನುಕೂಲ ಇದೆ ಸರ್, ಅಲ್ಲಿಂದ ನಮ್ಗೆ ಬಿತ್ತನೆ ಬೀಜ ಖರೀದಿ ಮಾಡ್ಕೊಂಡ್ ಬರೋದು ಅಂದ್ರೆ ಒಳ್ಳೆ ಸೀಡ್ಸ್ ನಮ್ಗೆ ಅಲ್ಲಿ ನಾವು ಇಷ್ಟ ಬಂದದ್ದ ನಾವು ಬಿತ್ತನೆ ಬೀಜ ಆಯ್ಕೆ ಮಾಡ್ಕೊಂಡ್ ಬರ್ಬೋದು. ಹಂಗಾಗಿ ರೈತರಿಗೆ ಒಳ್ಳೆ ಅನುಕೂಲ ಆದ ಬಿತ್ತನೆ ಬೀಜ ಸಿಗುತ್ತೆ ಅಂತ ನಮಗೆ ಮನ್ಸಲ್ಲಿ ನಮ್ಗೆ ಮೂಡ್ತು. ಬೇರೆಯವ್ರನ್ನ ಕರ್ಕೊಂಡು ಹೋಗಿದ್ರ? ಹಾ, ರೈತರನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಸರ್. ಪ್ರತಿಯೊಬ್ಬ ರೈತನು ನಾವು ನಮ್ ಜೊತೆ ಕರ್ಕೊಂಡು ಹೋಗಿ ಒಂದ್ 30-35 ಜನ ಹೋಗಿದ್ದು. ಖರ್ಚು ವೆಚ್ಚ ಎಲ್ಲ GIZ ಅವರು ನೋಡ್ಕೊಂತಾರೆ ಸರ್. ಅವರು ಎಲ್ಲಾ ಖರ್ಚು ನಮ್ಮ ಸಂಸ್ಥೆಗೆ ಫುಲ್ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರ್. ಅವರು ವಿಮಾನದಲ್ಲಿ ಹೋಗಿದ್ರು? ವಿಮಾನದಲ್ಲೇ ಹೋಗಿದ್ದು ಸರ್. ಪರವಾಗಿಲ್ವ, ಮೊದಲನೇ ಪ್ರಯಾಣನ? ಹಾ, ನಮ್ದು ಮೊದಲನೇ ಪ್ರಯಾಣ ಅದೇ ಸರ್. ನಮ್ದು ಮೊದಲನೇ ಪ್ರಯಾಣ ಸರ್, ವಿಮಾನದಲ್ಲಿ ಹೋಗಿದ್ರು. ಸರ್, ಅಲ್ಲಿ ಬೆಳೆತಕ್ಕಂತ ಬೆಳೆ ಸರ್ ಬಹಳ ಚೆನ್ನಾಗಿದೆ ಸರ್. ನಮಗೆ ಜನರೇಷನ್ ಬೀಜಗಳು ಸರ್ ಸಿಗ್ತದೆ ಸರ್, ನಮ್ಗೆ ಯಾವ ಕ್ವಾಲಿಟಿ ಬೇಕು ಎಲ್ಲ ಚೆನ್ನಾಗಿದೆ ಸರ್. ಈಗ ಒಂದು ನೀವು ಕಂಪನಿ ಮಾಡ್ಕೊಂಡು ಪಂಜಾಬಿಗೆ ಹೋದ್ರೆ ಜಲಂಧರ್ ಅಲ್ಲಿ ಬೀಜ ಬೆಳೆ ಅದನ್ನೆಲ್ಲ ನೋಡ್ಕೊಂಬಂದ್ರೆ ನಿಮ್ಗೆ ಜಾಸ್ತಿ ಬೆಳಿಬೇಕು ಅಂತ ಉತ್ಸಾಹ ಬಂತು. ಯಾರಿಗೆ? ನಮ್ಮ ಮಹೇಶ್ ಅಣ್ಣಂಗೆ. ಅದಕ್ಕೆ ಬೀಜ ನೋಡ್ತಿದ್ದಂಗೆ ಜಾಸ್ತಿ ಮಾಡ್ಬೇಕು ಅನ್ಸಿದ್ದು ಸರ್. ಹಂಗಲ್ಲ ಸರ್, ಬೀಜ ನೋಡ್ತಿದ್ದಂಗಲ್ಲ ಸರ್, ಅಲ್ಲಿ ಹಾಕೋದು ಅವರು 100 ಎಕರೆಗೆ ಹಾಕ್ತಾರೆ, ಲೋಡ್ ಗಟ್ಟಲೆ ಆಲೂಗಡ್ಡೆ ಬೆಳೀತಾರೆ. ಅವರು ಜೀವನಾಂಶನೇ ಪೂರ್ತಿ ಎಲ್ಲ ಆಲೂಗಡ್ಡೆ, ಮುಂಗಾರಲ್ಲಿ ಆಲೂಗಡ್ಡೆ ಹಾಕ್ತಾರೆ, ಹಿಂಗಾರಲ್ಲಿ ಪೂರ್ತಿ ಜೋಳ ಮಾಡ್ತಾರೆ ಅಲ್ಲಿ. ಹಂಗಾಗ್ಬಿಟ್ಟು ನಾವು ಯಾಕೆ ಜಮೀನ್ ಇದೆ ನಮ್ಮ ಹತ್ರನೂ, ನಾವು ಯಾಕೆ ಬೆಳೆಯದ್ಬಾರ್ದು ಆಲೂಗಡ್ಡೆ? ಅದು 3 ತಿಂಗಳು ಬೆಳೆ, ಈಗ ಸುಂಟಿ ಇವೆಲ್ಲ ಆದ್ರೂ ವರ್ಷಗಟ್ಟಲೆ ಬೆಳಿಬೇಕು, ಅದರಲ್ಲೇ 3 ತಿಂಗಳಲ್ಲೇ ಯಾಕೆ ಬೆಳಿಬಾರ್ದು ಅಂತ ನಮ್ಮ ಮನಸ್ಸಲ್ಲಿ ಮೂಡ್ತು. ಹಂಗಾಗಿ ನಾವು 2 ಎಕರೆ 3 ಎಕರೆ ಮಾಡ್ತಿದ್ದಾರೆ, ಈಗ 7 ಎಕರೆಗೆ ಹೋಗಿದೀವಿ ಸರ್. ನಿಮ್ಗೇನ್ ಅನ್ನಿಸ್ತಿಲ್ವಾ ದೇವರಾಜ್ ಅವರ, ಜಾಸ್ತಿ ಮಾಡೋಣ ಅಂತ? ಸರ್, ನಮ್ದು ಜಮೀನು ಇದ್ರು ಸರ್, ನೀರಾವರಿ ಕಮ್ಮಿ ಇದೆ ಸರ್, ನೀರ್ ಬೇಕು ಸರ್, ಮಳೆನ ಆಶ್ರಯ. ನಾವು ಈ ವರ್ಷ ಮಳೆ ಆಯ್ತು ಸರ್, ವರ್ಷ ರಾತ್ರ ಆಗಲ್ಲ ಸರ್. ಹಂಗಾಗಿ ಸರ್ ನಾನು 3 ಎಕರೆಗೆ ಹಾಕಿದ್ದೆ ಸರ್. ಒಳ್ಳೇದು, ಬಹಳ ಚೆನ್ನಾಗಿ ಉತ್ತಮ ಆಯ್ತು ಸರ್ ಬೀಜ. ಈಗ ಒಂದು ಒಳ್ಳೆ ಬಿತ್ತನೆ ತಂದ್ರಿ, ಬೇಸಾಯ ವಿಧಾನದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ತೀರಾ? ಹೌದು ಸರ್, ಬದಲಾವಣೆ ಮಾಡಿದ್ರು ಸರ್. ಏನೇನ್ ಬದಲಾವಣೆ ಮಾಡಿ ಸರ್? ನಾನು ಮೊದಲು ಸರ್ ಬೇರೆ ಬೇಸಾಯದಲ್ಲಿ ಬೆಳೀತೀರಾ, ಟ್ಯಾಕ್ಟರ್ ಹೊಡಿಸಿದ ಸರ್, ಡಿಸ್ಕ್ ಹಾಕ್ಸಿ ಸರ್, ಆಳು ಡಿಸ್ಕ್ ಹಾಕ್ಸಿ ಸರ್, ರೋಟರಿ ಎಲ್ಲ ಹಾಕ್ಸಿ ಸರ್, ನಾನು ಆಮಕ್ಕೆ ಗೊಬ್ಬರ ಮಣ್ಣೆಲ್ಲ ಮಾಡಿಸಿ ಸರ್, ಅದ ಕಟ್ಟಿ ಸರ್. ಏನ್ ಡಿಸ್ಕ್ ಹಾಕೋದ್ರಿಂದ ಏನ್ ಪ್ರಯೋಜನ ಸರ್? ನೆಲ ಲೂಸ್ ಆಗುತ್ತೆ ಸರ್, ಹೊಸ ಮಣ್ಣಾಗುತ್ತೆ ಸರ್, ಆ ಇಳುವರಿ ಜಾಸ್ತಿ ಬರೋ ಸರ್ ಅಲ್ಲಿ. ಹಂಗಾಗಿ ಸರ್ ನಾವು ಡಿಸ್ಕ್ ಹಾಕ್ಸಿ ಸರ್, ಕ್ರಮಬದ್ಧತೆ ಇಲ್ಲ ಸರ್, ನಮ್ಮ 3 ಜನಗಳಿಲ್ಲ ಸರ್, ರೈತರುಗಳಿಗೆಲ್ಲ ಸರ್ ನಾನು ಈ ತರ ಮಾಡ್ಬೇಕು ಮಾಡಿ ಬಹಳ ಖುಷಿ ಪಡ್ತಾರೆ ಸರ್ ರೈತರು. ಅಮ್ಮಕ್ಕ ಸರ್ ಎಲ್ಲ ಒಂದು ಲೆವೆಲ್ಗೆ ಸರ್ ಉಕ್ಕೆ ಹೊಡಿಸಿ ಸರ್, ನಾಟಿ ಗೊಬ್ಬರ ಹಾಕಿ ಸರ್, ಎಲ್ಲ ರೆಡಿ ಮಾಡಿ ಸರ್, ಅದ್ರ ಮೇಲೆ ಸರ್ ರಾಸಾಯನಿಕ ಗೊಬ್ಬರಗಳನ್ನ ಸರ್ ಹಾಕಿ ಅಮ್ಮಕ್ಕ ಬಿತ್ತನೆ ಮಾಡಿದೆ ಸರ್. ಏನೇನ್ ಹಾಕಿದ್ರಿ ಗೊಬ್ಬರ? ಗೊಬ್ಬರ ಸರ್ DAP ಹಾಕ್ತಿ ಸರ್, ಪೊಟಾಶ್ ಹಾಕ್ತಿ ಸರ್ ಮೊದಲು ಸ್ಟಾರ್ಟಿಂಗ್ ಸರ್. ನೀವು ಯಂತ್ರದಲ್ಲ ಬಿತ್ತನೆ ಮಾಡಿಸಿದ್ದ? ಇಲ್ಲ ಸರ್, ನಾವು ಸರ್ ಎತ್ತಲ್ಲಿ ಎತ್ತಿದಾವ ನಿಮ್ಮ ಮನೆ? ಹೌದು ಸರ್, ಇದೆ ಸರ್. ಹೌದು ಸರ್. ಯಾವ್ದು ಹಳ್ಳಿಕಾರ ಅಮೃತ ಮಹಲ್ ನಾಟಿ ಹಸ್ಬಿಡು ಸರ್? ಹಳ್ಳಿಕಾರು. ಹಳ್ಳಿಕಾರು. ಎಷ್ಟು? ಒಂದ್ ಜೊತೆ ಇಟ್ಕೊಂಡಿದ್ರ ಎರಡು ಜೊತೆಯ? ಅಂದ್ರೆ ಸರ್ 2 ಜೊತೆ ಇದೆ ಸರ್, ನಮ್ ತಮ್ಮವ್ರ ಜೊತೆ ಇದೆ. ಪರವಾಗಿಲ್ಲ. ನೀವು ಮಹೇಶ್ ಅವರ ಸಿಂಗಲ್ ನೇಗ್ಲ ಹಾಕ್ಸ್ತಾರಲ್ಲ ಸರ್? ಮೊದ್ಲೆಲ್ಲ ಅಂದ್ರೆ ಮಾಮೂಲಿ ಉಕ್ಕೆ ಹೊಡೆಬಿಡ್ತಿದ್ದು, 2-3 ಉಕ್ಕೆ ಆಗೋದು, ಆಲೂಗಡ್ಡೆ ಮಾಡ್ತಾ ಇದ್ದು. ಈಗ ನಮಗೆ ಗ್ರೀನ್ ಇನ್ವೇಷನ್ ಸೆಂಟರ್ ಅವರು ಬಂದು ಟ್ರೈನಿಂಗ್ ಎಲ್ಲ ಕೊಟ್ಟ ಮೇಲೆ ನಮಗೆ ಗೊತ್ತಿಲ್ಲದ ಮಾಹಿತಿ ತುಂಬಾ ಇತ್ತು ಸರ್. ನಾವು ತಿಳ್ಕೊಂಡಂಗೆ ಮಾಡಿದ್ರೆ ಅದು ಇಳುವರಿ ಕಮ್ಮಿ ಬರ್ತಾ ಇತ್ತು. ಈಗ ಇವರು ಮಾಹಿತಿ ಕೊಟ್ಟ ಮೇಲೆ ನಮಗೆ ಎಲ್ಲ ಫಸ್ಟ್ ಆಳುವಾಗ ಉಳುಮೆ ಮಾಡಬೇಕು. ಆಳುವಾಗ ಉಳುಮೆ ಮಾಡಿದ್ರೆ ಮಣ್ಣು ಲೂಸ್ ಆಗುತ್ತೆ, ಮಣ್ಣು ಲೋಜ್ ಆದ್ರೆ ಫಲವತ್ತತೆನು ಕೆಳಗಡೆ ಮಣ್ಣು ಮೇಗಡೆ ಬರುತ್ತೆ, ಫಲವತ್ತತೆ ಬರುತ್ತೆ. ಆಮೇಲೆ ಚೆನ್ನಾಗಿ ಉಕ್ಕೆ 4-5 ಸಲ ಉಕ್ಕೆ ಹೊಡೆದು ಮಣ್ಣನ್ನ ಉಡಿ ಮಾಡ್ಕೊಳ್ಳಿ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಮಾಡ್ಕೊಂಡು, ಆಮೇಲೆ ಗೊಬ್ಬರ ಹಾಕೋಣದು. ಕೊಟ್ಟಿಗೆ ಗೊಬ್ಬರ ನಮ್ಮ ಹತ್ರ ಜಾಸ್ತಿ ಇಲ್ಲ, 1-2 ಎಕರೆಗೆ ಆಗುವಷ್ಟು ಕೊಟ್ಟಿಗೆ ಗೊಬ್ಬರ ಇದೆ, ಅಷ್ಟನ್ನ ಮಾತ್ರ 1-2 ಎಕರೆಗೆ ಹಾಕಿದ್ವಿ. ಇನ್ ಬಯರದಕ್ಕೆಲ್ಲವ DAP ಮತ್ತೆ ಪೊಟಾಶು ಮತ್ತೆ ಸಟ್ರೇಟು ಇವು ಮೂರನ್ನ ಮೊದಲೇ ಮುಂಚೆಲ್ಲ ಚೆಲ್ಕೊಂಡ್ಬಿಡ್ತೀವಿ ನಾವು ಆಲೂಗಡ್ಡೆ ಹಾಕಿ ಮಿಷಿನಲ್ಲಿ ಹಾಕೋದ್ರಿಂದ. ಮೊದ್ಲೇ ಎಲ್ಲ 1-2 ಎಕರೆಗೆ 2-2 ಚೀಲ ಸಟ್ರೇಟು ಮತ್ತೆ ಎರಡು ಚೀಲ ಪೊಟಾಷು, ಎರಡು ಚೀಲ ಡಿ ಎ ಪಿ ಚೆಲ್ಕೊಂಡ್ಬಿಟ್ಟು ಆಮೇಲೆ ಮಿಷಿನಲ್ಲೇ ನಾವು ಬಿತ್ತನೆ ಮಾಡಿರೋದು. ನೀವು ಮಿಷಿನಲ್ಲಿ? ಹಾ, ಪೂರ್ತಿ ಎಲ್ಲ 7 ಎಕರೆಗೂ ಮಿಷಿನಲ್ಲೇ ಬಿತ್ತನೆ ಮಾಡಿದೀವಿ. ಈಗ ನಮ್ಮ ದೇವರಾಜ್ ಅವರು ಎತ್ತು ಬಳಸಿ ಬಿತ್ತನೆ ಮಾಡಿದ್ದಾರೆ, ನೀವು ಯಂತ್ರ ಬಳಸಿ ಬಿತ್ತನೆ ಮಾಡಿದ್ದೀರಿ, ಏನು ವ್ಯತ್ಯಾಸ ಸರ್? ನಿಜವಾಗ್ಲೂ ನಮ್ದು 20 ವರ್ಷದಿಂದ ನಾವು ಎತ್ತಿ ಇಟ್ಕೊಂಡಿಲ್ಲ ಸರ್, ಯಾಕೆಂದ್ರೆ ಮೇಸೋದು ಎಲ್ಲ ಒಂದು ಪ್ರಾಬ್ಲಮ್ ಅವೆಲ್ಲ ಏನೋ ಒಂದು ಇದಾಗಿ ಮಾಡಿಲ್ಲ. ಅದು ನಮಗೆ ಈಗ ಕೂಲಿ ದಸೆ ಕೊಡ್ತೀವಿ ಅಂದ್ರೆ 1,500 ರೂಪಾಯಿ ಕೇಳ್ತಾರೆ ಸರ್ ಒಂದ್ ದಿಸಕ್ಕೆ. ಮತ್ತೆ ಆಳು 1 ಎಕರೆ ಹಾಕ್ಬೇಕು ಅಂದ್ರೆ 10 ಆಳು ಬೇಕಾಗತ್ತೆ. ನಮ್ಗೆ ಯಂತ್ರ ಬಳಸೋದ್ರಿಂದ ನಮ್ಮ ಕಂಪನಿಯಿಂದಲೇ ತಗೊಂಡೋಗಿ ಒಂದು ತಿಂಗಳಿಗೆ 20,000 ನಾನು ಬಾಡಿಗೆ ಮಾತಾಡ್ಕೊಂಡು ನಮ್ಮ ಕಂಪನಿಲೇ ಮಾತಾಡ್ಕೊಂಡು ತಗೊಂಡೋಗಿದ್ದೆ. ನಂದು 25 ಗಂಟೆ ಆಯ್ತು ನಮ್ದು ಹಾಕೋದೊತ್ತಿಗೆ, ಎಲ್ಲ ಪೂರ್ತಿ ಫಿನಿಶಿಂಗ್ ಮಾಡೋತ್ತಿಗೆ ನಂದು 7 ಎಕರೆ 25 ಗಂಟೆ ಆಯ್ತು. ನಾನು ಅಲ್ಲಿಗೆ 25 ಗಂಟೆಲಿ ನಾನು 20,000 ನಾನು ಮಿಷಿನ್ ತಗೊಂಡೋಗಿದ್ದೆ. ಅದರಲ್ಲಿ ನಂದು 5,000 ರೂಪಾಯಿ ನಂದ್ರಲ್ಲೇ ಲಾಭ ಉಳಿತು. ದಿಂಡಿ ಹರಿಸ್ಬೇಕು ಸರ್, ಮತ್ತೆ ಅರ್ಧ ದಶೆಯ ಮಾಡ್ಬೇಕು. ಮಿಷಿನ್ ಅಲ್ಲಿ ಹಾಕಿರ ಅದು ಯಾವುದು ಇದು ಹಾಕಂಗಿಲ್ಲ, ಒಂದೇ ಒಂದ್ಸಲ ಕಳನಾಶಕ ಹೊಡೆದ್ಬಿಟ್ರೆ ಇನ್ ಯಾವುದೇ ಕಾರಣಕ್ಕೂ ನಾವು ಅದನ್ನ ಕೈ ಹಾಕಂಗಿಲ್ಲ. ಕೀಳ್ಬೇಕಾದ್ರೆ ನಾವು ಆಲೂಗಡ್ಡೆ ಕೈ ಹಾಕ್ಬೇಕು, ಎಲ್ಲಾ ಖರ್ಚು ಉಳಿತಾಯ ಆಗುತ್ತೆ ಸರ್, ತುಂಬಾ ಉಳಿತಾಯ. ನೀವು ಎತ್ತಲ್ ಹಾಕಿರೋರು ಹೇಳಿಪ್ಪ, ಈಗ ಅವ್ರು ಹೇಳ್ತಿದ್ದಾರೆ ಸರ್, ನಮ್ ಕಂಪನಿ ಸರ್ 4 ಸರ್ ಮಿಷಿನ್ ಉಳಿತು ಸರ್, ಎತ್ತನೆ ಹಾಕಿರೋ ಸರ್ ಮಣ್ಣೆ ಹಾಕ್ಬೇಕು. ಹಂಗಾಗಿ ಸರ್ ಮಿಷಿನ್ ಅಲ್ಲಿ ಹಾಕೋದ್ರಿಂದ ಸರ್ ಶ್ರಮದಾಯಕ ಕಮ್ಮಿ ಆಗ ಸರ್, ಕೂಲಿ ಕಮ್ಮಿ ಆಗ ಸರ್, ಅಮಕ ಆಳಿನ ಒತ್ತಡ ಸರ್ ನಮಗೆ ಬೇಕಾಗಲ್ಲ ಸರ್. ಹಂಗಾಗಿ ನಾವು ಮಿಷಿನರಿ ಹಾಕೋದು ಉತ್ತಮ ಸರ್, ಆದ್ರೆ ನಮಗೆ ಮಿಷಿನರಿ ಸಿಗುತ್ತೆ ಸರ್, ನಾವು ಎತ್ತುಗಳಲ್ಲಿ ಹಾಕ್ಬೇಕು ಬಂತು. ಆಯ್ತ್ರಪ್ಪ, ಈಗ ಖರ್ಚು ಕಡಿಮೆ ಆಗುತ್ತೆ ಅನ್ನೋದು ಒಂದು ವಿಚಾರ, ಒಳ್ಳೇದೇ ಇಟ್ಕೊಳ್ಳೋಣ. ಆದ್ರೆ ಬೇರೆ ಇನ್ನೇನು ಅನುಕೂಲ ಆಗುತ್ತೆ ಯಂತ್ರದಲ್ಲಿ ಹಾಕೋದ್ರಿಂದ? ಆಲೂಗಡ್ಡೆ ನಾವು ಕೈಲಿ ಊರ್ತೀವಿ, ಅದು ಊರೋದು ತಪ್ಪು ಸರ್, ಊರಬಾರ್ದು. ಊರಿದ್ರೆ ಕೆಳಗಡೆಕ್ಕೆ ಹೋಗುತ್ತೆ ಭೂಮಿಯಿಂದ ಕೆಳಗಡೆ, ಅಲ್ಲಿ ಮಳೆ ಅಂತ ತಕ್ಷಣ ಮಳೆ ಆದ್ರೆ ಅದನ್ನ ನೀರಿನ ಅಂಶ ತಗೊಂಡ್ಬಿಡುತ್ತೆ. ನಮ್ ಮಿಷಿನ್ ಅಲ್ಲಿ ಹಾಕೋದ್ರಿಂದ 1-2 ಇಂಚ್ ಬಿಟ್ಟು ಮೇಗಡೆ ಊಬ್ರ ಆಗಿರುತ್ತೆ, ನೀರಿನ ಅಂಶ ಎಲ್ಲ ಕೆಳಗಡೆ ಎಳ್ಕೊಳತ್ತೆ, ಅದು ಮಾಲುಗಡ್ಡೆ ಮೇಗಡೆ ಬೀಳುತ್ತೆ. ಹಂಗಾಗಿ ಕರಗೋದು ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ, ಅದೊಂದು ಅನುಕೂಲ. ದಿಂಡು ಜಾಸ್ತಿ ಇರುತ್ತೆ, ಮಿಷಿನ್ ಅಲ್ಲಿ ಎತ್ತಿದಕ್ಕೂ ವ್ಯತ್ಯಾಸ ಇದೆ. ಮಿಷಿನ್ ಅಲ್ಲಿ ಹಾಕಿದ್ರೆ ದಿಂಡು ಭಯಂಕರ ಜಾಸ್ತಿ ಹೈಟ್ ಬರುತ್ತೆ ಸರ್, ಅದು ಎತ್ತಲ್ ಹೊಡೆಯೋದು ಅಷ್ಟು ಹೈಟ್ ಆಗ ಮಣ್ಣು ಎರ್ಸಕ್ ಆಗಲ್ಲ. ಹಂಗಾಗಿ ಅವೆಲ್ಲ ಬೆನಿಫಿಟ್ ಇದೆ ಸರ್ ಮಿಷಿನ್ ಅಲ್ಲಿ, ತುಂಬಾ ಅನುಕೂಲ ಇದೆ. ಏನ್ ಹೇಳ್ತೀರಿ? ಹೌದ್ ಸರ್, ರೈತರುಗಳು ಸರ್ ಎಲ್ಲ ಬೆಂಗಳೂರು ಬಿಟ್ಟಿರ್ತಾರೆ, ಈಗ ಕೆಲಸ ಮಾಡೋ ಜನಗಳು ಕಮ್ಮಿ ಇದಾರೆ ಸರ್. ಹಂಗಾಗಿ ಸರ್ ನಮಗೆ ಯಂತ್ರೋಪಕರಣಗಳು ಸರ್ ಬಳಸೋದು ಉತ್ತಮ ಅಂತ ಸರ್ ನಮ್ಮ ಮನಸ್ಸಿಗೆ ಸರ್. ನಾವು ಸರ್ ನಮ್ಮೂರಿಗೆ ಒಂದು ಯಂತ್ರೋಪಕರಣ ತರಬೇಕು ನಮ್ಮ ಸಂಘದಿಂದ, ಎಲ್ಲಾ ಜನಗಳಿಗೆ ಸರ್ ನಾವು ನಮ್ಮ ಗಣಶಿ ಹೋಗ್ಲಿ ಎಲ್ಲರಿಗೆ ಸರ್ ನಾವು ತೋರ್ಪಾಠ ಮಾಡ್ಕೊಡ್ಬೇಕು ಅದ್ರ ಬಗ್ಗೆ ಅಂತ ಸರ್. ನಾನು ಸರ್ ಈ ವರ್ಷ 2,200 ಚೀಲ ಆಲೂಗಡ್ಡೆ ತರಿಸಿ ಸರ್ ನಮ್ಮ ಕಂಪನಿ ಕಡೆಯಿಂದ. ಜನಗಳು ಬಹಳ ಖುಷಿ ಪಟ್ರ ಸರ್, ಇಂಥ ಬೀಜ ಸಿಕ್ಕಿರಲಿಲ್ಲ, ಮುಂದೆ ನನಗೆ ಹೆಚ್ಚಿಗೆ ಇನ್ನೂ ಬೀಜ ಕೊಡ್ಬೇಕು ನೀವು ಅಂತ ಸರ್ ಒಬ್ಬರ ಮೇಲೆ ಒಬ್ಬರು ಸರ್ ಡಿಮ್ಯಾಂಡ್ ಇದೆ ಸರ್. ಈಗ ಒಟ್ಟು ನಿಮ್ಮೂರಲ್ಲಿ 4 ಗುಂಪು? ಹೌದು ಸರ್. ಒಂದೊಂದು ಗುಂಪಿಗೆ 20 ಜನ ಅಂತ ಇಟ್ಕೊಂಡ್ರು, 15-20 ಅನ್ಕೊಂಡ್ರು, 60-80 ಜನ ಇದಾರೆ. ಎಲ್ಲರೂ ಬೆಳೆನ ಚೆನ್ನಾಗಿದೆಯಾ? ಹೌದು ಸರ್, ಎಲ್ಲರೂ ಚೆನ್ನಾಗಿದೆ ಸರ್. ಹೌದಾ? ಅಂದ್ರೆ ನೀವು ಪಾಠ ಮಾಡಿದ್ರಿ ಎಲ್ಲರಿಗೂ ಚೆನ್ನಾಗಿ? ಹೌದು ಸರ್, ನನ್ನ ಕೆಲಸ ಸರ್ ಒಂದ್ ದಿವಸ ಎಷ್ಟಾದ್ರೂ ಪರಲ್ಲ ಸರ್. ಎಲ್ಲಾ ಜನಗಳಿಗೆ ಸರ್ ಗೊಬ್ಬರ ಕೊಡಿಸೋದ್ರಿಂದ ಸರ್, ಒಂದು ಔಷಧಿ ಕೊಡಿಸೋದ್ರಿಂದ ಸರ್, ಬಿತ್ತನೆ ಬೀಜ ಸರ್ 4 ಲೋಡ್ ಸರ್. ಅವ್ ಶ್ರದ್ಧಾಯಕವಾಗಿ ಸರ್ ನಿಮ್ ತೂಕುತ್ತು ನಾನು, ನನ್ನ ಜೊತೆ ಜನಗಳು ಕೈ ಜೋಡಿಸಿ ಸರ್ 4 ಲೋಡ್ ಸರ್ ಗೆಂಡೆನ ನಮ್ಮ ಕಂಪನಿಯಿಂದ ಸರ್ ಕೊಡಿಸಿದ್ದೆ ಸರ್. ನಿಮ್ಮೂರಲ್ಲೂ ಹಾಗೆ ಮಾಡಿದ್ರೆ? ನಮ್ಮೂರಲ್ಲಿ 3 ಲೋಡ್ ತರಿಸ್ಕೊಟ್ಟಿದೀವಿ ಸರ್. ಈಗ ಎಲ್ಲಾ ರೀತಿನ ಕೆಲಸ ಎಲ್ಲ ಮುನ್ನಿಟ್ಕೊಂಡು ನಾವು ಮಾಡ್ತೀವಿ ಸರ್. ಊರು ಅಂತ ಅಲ್ಲ, ನಮ್ಮ ಊರು ಒಂದಿಗೆ ಅಲ್ಲ, ಕಂಪನಿ ಮಾಡಿರೋದು 50 ಹಳ್ಳಿಗೂ ನಾವು ಗೈಡೆನ್ಸ್ ಕೊಟ್ಕೊಂಡು ಹಿಂಗಲ್ಲ ಹಿಂಗ್ ಮಾಡಿ ನಾವು 10 ಜನ 12 ಜನ ಡೈರೆಕ್ಟರ್ ಆಗಿದೀವಿ. ಡೈರೆಕ್ಟರ್ ಆಗಿರೋರು ಎಲ್ಲರೂ ಸದ್ಯ ನಾವು ಶ್ರದ್ಧೆ ವಹಿಸಿ ಕೆಲಸ ಮಾಡ್ತಾ ಇದೀವಿ ಸರ್. ಹಂಗಾಗಿ ನಾವು ಈಗ ಒಂದು 3.5 ಕೋಟಿ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದೀವಿ ಸರ್. ಹಂಗಾಗಿ ಸಂತೋಷ. ಈಗ ನೀವು ರೈತರುಗಳಿಗೆ ಹೋಗಿ ಹೇಳ್ತಿರಲ್ಲ, ಇದು ನಿಮ್ಮ ಕಂಪನಿಯ ಒಂದು ಭಾಗ ಅದರ ಚಟುವಟಿಕೆ ಅಂತಲೇನೆ ಹೋಗ್ತೀರಾ, ಅಥವಾ ನಿಮ್ ಕಂಪನಿ ವ್ಯವಹಾರ ವೃದ್ಧಿ ಆಗಲಿ ಅಂತ ಹೋಗ್ತೀರಾ? ಇಲ್ಲ ಸರ್, ನಮ್ ಕಂಪನಿ ವೃದ್ಧಿ ಆಗೋದಕ್ಕಿಂತ ಜನಕ್ಕೆ ಇಂಥ ಸೇವೆ ಕೊಡಬೇಕು ಅನ್ನೋದೊಂದು ನಮ್ಮ ಭಾವನೆ ಇದ್ದದ್ದು. ಅದಕ್ಕೋಸ್ಕರನೇ ಕಂಪನಿ ಮಾಡಿದ್ದು. ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಒಂದು ಸಹ್ಯಾದ್ರಿ ಫಾರಂ ಅಂತ ಒಂದು ನೋಡ್ಕೊಂಡು ವಿಸಿಟ್ ಕೊಟ್ಕೊಂಡ್ಬಂದು ನೋಡ್ಕೊಂಡ್ಬಂದು ಅವಾಗ್ಲೇ ನಾವು ಕಂಪನಿ ಮಾಡಬೇಕು ಅಂತ ಅಂದದ್ದು. ಅವರು ಮಹಾರಾಷ್ಟ್ರಕ್ಕೂ ಹೋಗಿದ್ದು? ಹಾ, ಮಹಾರಾಷ್ಟ್ರಕ್ಕೆ ಹೋಗಿ ಸಹ್ಯಾದ್ರಿ ಫಾರಂ ಅಂತ ಒಂದು ಫಾರಂ ಇದೆ, ಅದು ರೈತರು ಸೇರಿ ಮಾಡಿರೋದು. ಅದನ್ನ ನಮಗೆ ಅವರು ಯಾವುದೇ ಆಗ್ಲಿ ಒಂದು ಹಣ್ಣಿಂದು ಜ್ಯೂಸು ಇವು ಎಲ್ಲ ಮಾಡೋದು, ಒಂದು ಟೊಮಾಟೋ ತರಕಾರಿ ಪ್ರತಿಯೊಂದು ರೈತರಿಂದ ಕೊಂದು ಬೇರೆ ಕಡೆಗೆ ವಿದೇಶಕ್ಕೆಲ್ಲ ಮಾರಾಟ ಮಾಡ್ತಾ ಇದಾರೆ. ಅವರು ಒಂದು ವರ್ಷಕ್ಕೆ 150 ಕೋಟಿ 125 ಕೋಟಿ ಟ್ರಾನ್ಸಾಕ್ಷನ್ ನಡೀತಾ ಇದೆ ವರ್ಷಕ್ಕೆ. ಆತರ ದೊಡ್ಡ ಒಂದು ಕಂಪನಿ ಮಾಡ್ಕೊಂಡ್ರೆ ರೈತರೇ ಸೇರ್ ಮಾಡಿರೋದು ಅದ್ ಕಂಪನಿ ಅವ್ರಿಗೆ. ಅವಾಗ ನಮಗೆ ಅಲ್ಲಿ ಮನಸ್ಸಲ್ಲಂತು ಅವರೆಲ್ಲ ಮಾಡ್ತಾ ಇದಾರೆ, ನಾವು ಯಾಕೆ ಒಂದ್ ಚಿಕ್ಕದಾಗ ಮಾಡ್ಕೊಂಡು ನಾವು ಆ ರೀತಿ ಬೆಳೆಯೋದನ್ನ ನೋಡೋಣ, ಬೆಳೆಯಕ್ ಆಗದ್ರೆ ಬೆಳೆಯೋಣ ಅಂತ ನಾವು ಅದ್ ಮನಸ್ಸಲ್ಲಿ ಬಂತು ನಮಗೆ. 3 ಕೋಟಿ ಮಾಡಿರೋರು 300 ಕೋಟಿ ಮಾಡಕ್ಕಾಗಲ್ಲ, ಅದೇ ದೇವರಿಚ್ಛೆ ಸರ್. ಅದು ಮತ್ತೆ ನಮ್ಮ ರೈತರ ಸಪೋರ್ಟ್, ಇದ್ರೆ ಅದು ಆಗುತ್ತೆ, ನಮ್ಮ ಕಂಪನಿನೂ ಬೆಳೆಯುತ್ತೆ, ಮತ್ತೆ ರೈತರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಮನಸ್ಸಲ್ಲಿದೆ ಸರ್. ನೀವು ಹೋಗ್ಲಿಲ್ವಾ ದೇವರಾಜು? ಸರ್ ನಾನು ಹೋಗಿದ್ದೆ ಸರ್, ಮಹಾರಾಷ್ಟ್ರಕ್ಕೆ ಪೂನಪಕ್ಕ ಬರ್ತಾ ಸರ್ ನಾಸಿಕ್, ಅಲ್ಲಿ ಸರ್ ಸಹ್ಯಾದ್ರಿ ಫಾರಂ ಅಂತ ಸರ್, ಅಲ್ಲಿ 480 ಜನ ಸರ್ ರೈತರು ಒಂದ್ ಸೇರು ಕಟ್ಟೆ ಸರ್ ಇದೇ ತರ ಕಂಪನಿ ಮಾಡಿದಾರೆ ಸರ್. ಅಲ್ಲಿ ಹೆಚ್ಚಿಗೆ ಸರ್ ಮಾವಿನಣ್ಣು ಸರ್, ಇಲ್ಲಿ ಬೆಳೀತಕ್ಕಂತ ಮಾವಿನಕಾಯಿ ಇದೆ ಸರ್, ಎಲ್ಲ ಪೂರ್ತಿ ಅಲ್ಲಿ ಜ್ಯೂಸ್ ಹೋಗೋ ಸರ್. ಅಲ್ಲಿ ಔಟ್ ಆಫ್ ಕಂಟ್ರಿ ಸರ್ ವ್ಯವಹಾರ ಜಾಸ್ತಿ ಸರ್ ಅಲ್ಲಿ ನೋಡಿ ಸರ್. ಹಂಗಾಗಿ ಸರ್ ಅದೇ ರೀತಿ ನಮ್ಮ ಕಂಪನಿ ಹಾಸನದಲ್ಲಿ ಸರ್ ಹೆಚ್ಚಿಗೆ ಆಲೂಗಡ್ಡೆ ಬೆಳೆಯೋದ್ರಿಂದ ಆಲೂಗಡ್ಡೆ ಬೆಳೀತಕ್ಕಂತ ರೈತರುಗಳಿಗೆ ಸರ್ ಎಲ್ಲರಿಗೂ ಸರ್ ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು, ನಮ್ಮ ಕಂಪನಿ ಎಲ್ಲರಿಗೂ ಒಳ್ಳೇದ್ ಮಾಡಬೇಕು ಅಂತ ಸರ್ ಈ ಮಟ್ಟಕ್ಕೆ ಸರ್ ತರಬೇಕು ಅಂತ ಸರ್ ನಮ್ಮ ಅನಿಸಿಕೆ ಸರ್. ಈಗ ದೇವರಾಜು ಹಾಗೂ ಮಹೇಶ್ ಅವರೇ, ಮೊದಲನೇದು ತಾವು ಆಲೂಗಡ್ಡೆಯನ್ನ ಉತ್ತಮವಾಗಿ ಬೆಳೆಯೋದಕ್ಕೆ ಏನೇನ್ ಬೇಕೋ ತಂತ್ರಜ್ಞಾನ, ಬೀಜ, ಗೊಬ್ಬರ ಎಲ್ಲದನ್ನು ಒಳ್ಳೆ ಗುಣಮಟ್ಟದನ್ನ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಗೆಂಡೆ ಬಂದ್ಬಿಡ್ತು, ಬಂದ ಮೇಲೆ ಅದರ ಮಾರಾಟ ಇದೆಯಾ? ಅದೇ ನಾವೀಗ ಹೊರಗಡೆಯಿಂದ ನಮಗೆ ಈಗ ನಾವು ಹೊಸಲನ್ನು ಮಾರಾಟ ಮಾಡುದು, ಬಿತ್ತನೆ ಬೀಜ ನಾವು ತರಿಸೋದು ಒಂದೇ ಅಲ್ಲ, ನಾವು ಇಲ್ಲಿಂದ ಬೆಳೆದಂತ ರೈತರು ಬೆಳೆದಂತ ಬೆಳೆಯನ್ನ ನಾವು ಹೊರಗಡೆಗೆ ನಾವು ಕಳಿಸೋಕೂ ನಾವು ಅದನ್ನ ಏರ್ಪಾಡು ಮಾಡ್ಕೊಂಡಿದೀವಿ. ಈಗ ನಮಗೆ ವರ್ತಕರು ಇದ್ದಾರೆ, ಈಗ ಚೆನ್ನೈನಿಂದಲೂ ಬರ್ತಾ ಇದಾರೆ, ಬೆಂಗಳೂರಿಂದಲೂ ಬಂದಿದ್ದಾರೆ. ಈಗಲೇ ಈಗ ಹೋದ ವರ್ಷ ಒಂದು 3-4 ಲೋಡ್ ನಾವು ಇಲ್ಲಿಂದಲೂ ತುಂಬಿ ನಾವು ಕಳಿಸ್ತು ರೈತರಿಗೆ. ಡೈರೆಕ್ಟ್ ಆಗಿ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಅವರ ಜಮೀನ್ ಹತ್ರನೇ ತುಂಬಿಸಿ ಎಲ್ಲವನ್ನು ನಾವು ಲೋಡ್ ಮಾಡಿಸಿ ತೂಕ ಎಲ್ಲ ಮಾಡಕ್ಕೆ ಮಿಷಿನ್ ಇದೆ, ತೂಕ ಮಿಷಿನ್ ಎಲ್ಲ ಇಟ್ಕೊಂಡು ಕರೆಕ್ಟ್ ಆಗಿ ರೈತರಿಗೂ ಮೋಸ ಆಗದಂಗೆ ಕೆಲವರು ನಾವು ರೈತರಿಗೆ ಎಷ್ಟು ತೂಕ ಬರುತ್ತೆ 50 kg ಬ್ಯಾಗ್ ನಂಗೆ ಮಾಡ್ಬಿಟ್ಟು ಅವರಿಗೆ ನಾವು ಎಲ್ಲ ರೈತರಿಗೆ ಯಾವ್ದು ಬೆಲೆ ಸಿಗಬೇಕು ಆ ರೈತ ಬೆಲೆ ಸಿಕ್ಕಂಗೆ ಮಾಡಿ ನಾವು ಎಲ್ಲ ವ್ಯವಹಾರ ಮಾಡ್ತಾ ಇದೀವಿ ಸರ್. ಈಗ ಒಂದು 3 ಲೋಡ್ ಹೊಸಲ ಕಳಿಸ್ತು, ಈ ಸಲ ಎಲ್ಲ ಬಂದಿದ್ದಾರೆ, ಈಗ ಅದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ರೈತರಿಗೆ. ಮಳೆ ನಿಲ್ತಿದ್ದಂಗೆ ಈಗ ಸ್ಟಾರ್ಟ್ ಮಾಡ್ತಾರೆ, ಇನ್ನೇನೋ ನಾಳೆ ನಾಡ್ದೊಳಗೆ ಸ್ಟಾರ್ಟ್ ಮಾಡ್ತಾರೆ, ಅದನ್ನು ನಾವು ಮಾರಾಟಕ್ಕೂ ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಹೇಳಿ ದೇವರಾಜ್ ಅವರ, ಈಗ ಏನು ವಿಶೇಷ ನಿಮ್ಮೂರಿನ ಆಲೂಗಡ್ಡೆದು ಅಥವಾ ನಿಮ್ ಕಂಪನಿ ರೈತರು ಬೆಳೆಯೋ ಆಲೂಗಡ್ಡೆದು ವಿಶೇಷ ಏನು? ಗುಣಮಟ್ಟ ಚೆನ್ನಾಗಿರುತ್ತೆ? ಚೆನ್ನಾಗಿದೆ ಸರ್, ಗುಣಮಟ್ಟ ಚೆನ್ನಾಗಿದೆ ಸರ್. ನಮ್ಮದು ಸರ್ ಜ್ಯೋತಿ ಆಗ್ತಿದ್ದು ಸರ್, ನಮಗೆ ಜನರೇಷನ್ ಗೊತ್ತಿರಲಿಲ್ಲ ಸರ್. ನಮ್ಮ ಕಂಪನಿಯಿಂದ ಸರ್ ಹಿಮಾಲಯನಿ ಅಂತಕ್ಕಂತ ಒಂದು ಬೀಜನ ಸರ್ ನಮಗೆ ತೋರ್ಪಡ ಮಾಡಿಕೊಟ್ರು ಸರ್. ಅದರಿಂದ ಸರ್ ಭಾರಿ ಇಳುವರಿ ಬರ್ತಿದೆ ಸರ್ ಜನಗಳಿಗೆ. 4 ಕ್ವಿಂಟಲ್ ಬೆಳೆಯಿದೆ ಸರ್, 10 ಕ್ವಿಂಟಲ್, 15 ಕ್ವಿಂಟಲ್, 20 ಕ್ವಿಂಟಲ್ ಸರ್ ಅವರಿಗೆ ಸರ್ ಒಳ್ಳೆಯ ಆದಾಯ ಆಗ್ತಿದೆ ಸರ್. ಏನನ್ಸುತ್ತೆ ನಿಮಗೆ ಮಹೇಶ್ ಅವರ, ಏನು ಗುಣಮಟ್ಟ ಚೆನ್ನಾಗಿದೆ ನೀವು ಬೆಳೆಯುವಂತ ಆಲೂಗಡ್ಡೆದು ಅಂತಂದ್ರೆ ಏನೇನ್ ಕಾರಣಗಳಿರ್ಬೋದು ಅದಕ್ಕೆ? ಸರ್ ಕಾರಣ ಒಂದು ಜನರೇಷನ್ ಅಲ್ಲಿ ಹೆಚ್ಚು ಕಮ್ಮಿ ಇರ್ತವೆ ಅಂತ ಅನ್ಸುತ್ತೆ ನಮಗೆ ಅನಿಸಿಕೆ. ನಾವು ಈಗ ಅಲ್ಲಿಗೆ ಹೋಗಿ ತರಂತರದು 3-4 ಜನರೇಷನ್ ತಗೊಂಬಂದು ಆಲೂಗಡ್ಡೆ ಬಿತ್ತನೆ ಬೀಜ ಮಾಡಿದೀವಿ. ಅದು ಹಿಮಾಲಿನಿ ಮತ್ತೆ ತಳಿ ಮೇಲೂ ಡಿಪೆಂಡ್ ಆಗ್ತವೆ. ಮೊದಲೆಲ್ಲ ಜ್ಯೋತಿ ಎಲ್ಲ ಇತ್ತೀಚೆಗೆ ಕಮ್ಮಿ ಇಳುವರಿ ಬರಕ್ ಸ್ಟಾರ್ಟ್ ಆಯ್ತು, ಅದಕ್ಕಾಗಿ ಹಿಮಾಲಿನಿ ತಳಿ ಅಂತ ಈಗ 2 ವರ್ಷದಿಂದ ಅದನ್ನ ನಾವು ಬಿತ್ತನೆ ಮಾಡ್ತಾ ಇದೀವಿ. ಅದು ಕ್ವಿಂಟಾಲಿಗೆ 15 ಕ್ವಿಂಟಾಲು, 20 ಕ್ವಿಂಟಾಲ್ ವರೆಗೂ ಬೆಳೆದಿದ್ದಾರೆ ರೈತರು. ನಾವು ಹೊಸಲ ಬರೀ 30 ಚೀಲ ಹಾಕಿದ್ದು ಅಷ್ಟೇ, ಅಲ್ಲಿಗೆ 400 ಚೀಲ ಬೆಳೆದಿದ್ದು ಆಲೂಗಡ್ಡೆ. ಹಂಗಾಗಿ ಇಳುವರಿಲೂ ಪರವಾಗಿಲ್ಲ, ಚೆನ್ನಾಗಿದೆ. ನಮ್ಮ ಕಂಪನಿಯಿಂದ ನಾವು ತರಿಸ್ಕೊಡ್ತಾ ಇರೋದು ತುಂಬಾ ಬಿತ್ತನೆ ಬೀಜನು ಚೆನ್ನಾಗಿದೆ ಅಂತ ನಮ್ಮ ಅನಿಸಿಕೆ ಚೆನ್ನಾಗಿದೆ. ಹಂಗಾಗಿ ಅದರಿಂದ ತುಂಬಾ ಸಂತೋಷ ಆಗ್ತಾ ಇದೆ, ನಮಗೂ ಖುಷಿ ಆಗ್ತಾ ಇದೆ. ಜನಗಳು ಅದೇ ರೀತಿ ಹೇಳ್ತಾ ಇದಾರೆ, ಒಳ್ಳೆ ಬಿತ್ತನೆ ಬೀಜ ಇದೆ, ಬೆಳವರಿನ ಚೆನ್ನಾಗಿ ಬರ್ತಾ ಇದೆ, ಮತ್ತೆ ಸರ್ವಿಸ್ ಚೆನ್ನಾಗಿದೆ, ಈ ತರ ನಮಗೆ ಸರ್ವಿಸ್ ಕೊಟ್ರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ರೈತರು ನಮ್ಮನ್ನೆಲ್ಲ. ಈ ಸರಿ ಕೀಟ ರೋಗ ಏನು ಬರಲಿಲ್ಲ ಸರ್? ಅದೇ ಸರ್ ಹೇಳೋಣ ಅಂತಿದ್ದೆ ಸರ್ ನಾನು. ಸರ್ ಮೊದಲು ನಾವು ಜ್ಯೋತಿ ಆಗ್ತಿದ್ದೆ ಸರ್, ಅಂಗಮಾರಿ ಬಂದ್ಬಿಡುದು ಸರ್ ನಮಗೆ. ನಾವು ಹಿಮಾಲಯನೆ ತಂದ್ಮೇಲೆ ಸರ್ ಅಂಗಮಾರಿ ಅವೈಡ್ ಆಯ್ತು ಸರ್. ಯಾಕೆಂದ್ರೆ ಸರ್ ನಮ್ಮ ಕಂಪನಿ ಸರ್ ಉತ್ತಮವಾದ ಔಷಧಿಯನ್ನು ಸರ್ ಮತ್ತೆ ಗಿಡ ಸರ್ ಬೆಳವಣಿಗೆಗೆ ಸರ್ ಬ್ರೆಕ್ಸಿಲ್ ಪ್ಲೇಸ್ ಅಂತ ಸರ್ ಡೆವಲಪ್ಮೆಂಟ್ ಔಷಧಿ ಸರ್. ಹಂಗಾಗಿ ಸರ್ ಈ ಸಲ ಯಾವುದೇ ರೀತಿಯ ಕರೆಕಡ್ಡಿ ರೋಗ ಆಗಲಿ ಸರ್ ಅಂಗಮಾರಿ ಅಂದ್ರೆ ಸರ್ ಈ ಜ್ಯೋತಿಗೆ ಮಾತ್ರ ಸರ್ ಲಾಸ್ಟ್ ಎಂಡಲ್ಲಿ ಬಂದಿದೆ ಸರ್ ಈ ಹಿಮಾಲಯನ ಸರ್ ಈ ಅಂಗಮಾರಿ ಅಂತಕ್ಕಂಥ ರೋಗನೂ ತಾಂದಿಲ್ಲ ಸರ್. ಹಂಗಾಗಿ ಉತ್ತಮವಾದ ಬೆಳೆ ಸರ್ ಇದೆ ಸರ್ ಅದರಲ್ಲಿ. ಅವ್ರ ಭಾಗದಲ್ಲಿ ಒಂದ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ವ್ಯವಸ್ಥೆ, ಆ ಕಡೆ ಅರಸೀಕೆರೆ ತಾಲೂಕಲ್ಲ, ನಮ್ಮ ಭಾಗದಲ್ಲಿ ಒಂದ್ ಸ್ವಲ್ಪ ಅಂಗಮಾರಿ ಅನ್ನೋದು ಬೇಗ ಅಟ್ಯಾಕ್ ಆಗುತ್ತೆ. ಅದರಲ್ಲೂ ಜ್ಯೋತಿಗೆ ಜಾಸ್ತಿ ಅಟ್ಯಾಕ್ ಆಯ್ತು, ಪೆಪ್ಸಿ ಅಂತ ಬೆಳೀತಾರೆ ಅದು ಮತ್ತೆ ಜ್ಯೋತಿಗೆ ಸಿಕ್ಕಾಬಟ್ಟ ಮೊದಲೇ ಸ್ಟಾರ್ಟ್ ಆಯ್ತು. ಹಿಮಾಲಯನಿಗೆ ಆದಷ್ಟು ಕಂಟ್ರೋಲ್ ಆಗುತ್ತೆ ಅಂದ್ರೆ ಬಾಲ್ ಪಕ್ಕದಲ್ಲಿ ಹಾಕಿದ್ರು, ಜ್ಯೋತಿಗೆ ಬೇಗ ಬಂದ್ಬಿಡ್ತು, ಹಿಮಾಲಯನಿ ಒಂದ್ ಸ್ವಲ್ಪ ಲೇಟ್ ಆಗಿ ತಗೊಳತ್ತೆ ಸರ್. ಅದರಿಂದಾಗಿ ಹಿಮಾಲಯನಿ ಒಂದ್ ಸ್ವಲ್ಪ ಇಷ್ಟಪಡ್ತೀವಿ ಎಲ್ಲ ಆಲೂಗಡ್ಡೆ ಒಂದ್ ಸ್ವಲ್ಪ. ಇಷ್ಟೆಲ್ಲ ಪ್ರಯತ್ನ ಮಾಡಿರೋದ್ರಿಂದ ಆಲೂಗಡ್ಡೆ ಎಕರವಾರ ಉತ್ಪಾದನಾ ವೆಚ್ಚ ಏನಿದೆ, ಖರ್ಚು ಏನಿದೆ, ಅದು ಕಡಿಮೆ ಆಗಿದೆ ಅಂತಿರೋ ಜಾಸ್ತಿ ಆಗಿದೆ? ಇಲ್ಲ, ನಾವು ಈ ತರ ಅಳವಡಿಸಿಕೊಂಡಿರೋದ್ರಿಂದ ಮಿಷಿನ್ ಎಲ್ಲ ಹಾಕೊಂಡಿರೋದ್ರ ಹಾಕೋದು ಇದೆಲ್ಲ ಇರೋದ್ರಿಂದ ಕಮ್ಮಿ ಆಗುತ್ತೆ ಸರ್, ನಮ್ಗೆ ಖರ್ಚೆಲ್ಲ ಕಮ್ಮಿ ಆಗುತ್ತೆ. ನಾವು ಹೇಳಲಿಲ್ವಾ ನಾನು ಈಗ ಮಿಷಿನ್ ಎಲ್ಲ ಹಾಕಿರೋದು ಖರ್ಚು ಮಾಡ್ತೀವಿ. ಈಗ ನಾವು ಆಳುಗಳು ಇಲ್ದಲೇ ನಾವು ಮಾಡಿರೋದು 3-4 ಸಾವಿರ ರೂಪಾಯಿ ಖರ್ಚಾಗಿದೆ ಸರ್. ಹೇಳಿ ಎಲ್ಲ ಸೇರಿಸಿ ಎಷ್ಟು ಖರ್ಚು ಮಾಡಿ? ಒಟ್ಟು ಟೋಟಲ್ ಇಂದ ನಾನು 100 ಚೀಲ ಹಾಕಿರೋದ್ರಿಂದ ಹೆಚ್ಚು ಕಮ್ಮಿ ಒಂದ್ 3 ಲಕ್ಷ ಖರ್ಚಾಗಿದೆ ಸರ್. ಒಂದು ಗೊಬ್ಬರ ಖರ್ಚಾಗುತ್ತೆ ಎಕರೆಗೆ ಎಷ್ಟು ಖರ್ಚಾಗುತ್ತೆ ಸರ್? 1 ಎಕರೆ ಸರ್ 5 ಕ್ವಿಂಟಲ್ ಆಲೂಗಡ್ಡೆ ಬೇಕು ಸರ್, 3,000 ಅಂದ್ರೆ 15,000 ಆಯ್ತು ಸರ್. 15,000 ಆದ್ರೆ ಸರ್ ಗೊಬ್ಬರ ಅದೇ ಸರ್ ಒಂದ್ 40,000 ಬರುತ್ತೆ ಸರ್ ನಮ್ ಖರ್ಚು ಒಂದ್ ಎಕರೆಗೆ ಸರ್ ಆದಾಯ ಎಷ್ಟು ಬರ್ಬೋದು ಆದಾಯ ಸರ್ ಇವತ್ತಿನಿಂದ ಸರ್ 10 ಕ್ವಿಂಟಲ್ ಹಾಕಂದ್ರೆ ಸರ್ ನಾವು ಇಳುವರಿ ಕಮ್ಮಿ ಅಂದ್ರೆ ಸರ್ ಅಂದ್ರೆ ಸರ್ ಒಂದ್ 5 ಕ್ವಿಂಟಲ್ ಈಗ 20 ಕ್ವಿಂಟಲ್ ಆಯ್ತು ಸರ್ ಇವತ್ತು 2,500 ರೂಪಾಯಿ ಅಂದ್ರೆ ಸರ್ ಲಕ್ಷ ಆಗೋಯ್ತು ಹೌದು ಸರ್ ಅಂದ್ರೆ ಒಂದು ನೀವು ರೈತರೆಲ್ಲ ಸೇರ್ಕೊಂಡ್ರಿ ಒಗ್ಗಟ್ಟಾದ್ರಿ ಒಳ್ಳೆ ರೀತಿಯ ವ್ಯವಸಾಯಕ ವಿಧಾನವನ್ನ ಅಳವಡಿಸ್ಕೊಂಡ್ರಿ ಕಂಪನಿಯಿಂದ ಮೇಷ್ಟ್ರ ತರ ಪಾಠ ಮಾಡಿದ್ರಿ ನೀವು ಹಾಗಾಗಿ ಇವತ್ತೆಲ್ಲ ರೈತರು ಸಂತೋಷವಾಗಿದ್ದಾರೆ ಅಂತ ಹೇಳ್ತೀರಾ ಸರ್ ನಮ್ ಭಾಗದಲ್ಲೆಲ್ಲ ಅದೊಂದು ನಮಗೆ ಜಿಎಜೆಡ್ ಅವ್ರು ಬಂದೊಂದು ಅದಕ್ಕೆ ನಮಗೆ ಸಲಹೆ ಕೊಟ್ಟು ಅದ್ ಮಾಡೋದ್ರಿಂದ ನಮಗೆಲ್ಲ ರೈತರಿಗೂ ಅನುಕೂಲ ಆಗಿದೆ ಸರ್ ಬೇರೆ ಬೇರೆ ಜನನು ಕೂಡ ಕಂಪನಿ ಷೇರ್ದಾರ ಆಗ್ತೀವಿ ಸದಸ್ಯರ ಆಗ್ತೀವಿ ಬರ್ತಾ ಇದೆ ಅವಕಾಶ ಇದೆ ಸರ್ ನಮ್ ಷೇರುದಾರರಿಗೆ ಮಾಡ್ಬೇಕು ಅಂತ ಏನಿಲ್ಲ ಸರ್ ನಮಗೆ ಪ್ರತಿಯೊಬ್ಬ ರೈತರಿಗೂ ಸರ್ ನಾವು ಒಳ್ಳೇದಾಗಬೇಕು ರೈತ ಮುಂದುವರ್ಬೇಕು ಅಂತ ಸರ್ ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡಿದ್ನಿ ಸರ್ ನಾನು ದುಡ್ಡಾದಲ್ಲಿ ಒಂದು ಅಂಗಡಿ ಕೂಡ ತೆಗೆದಿದ್ದೀವಿ ಸರ್ ಮಾಡಿದೀವಿ ಸರ್ ಅಲ್ವಾ ಸಂಘದ ಅಂಗಡಿ ಅಂತ ಮಾಡಿದ್ವಿ ಸರ್ SBI ಬ್ಯಾಂಕ್ ಇದೆಯಲ್ಲ ಹೊಯ್ಸಳ ರೈತ ಉತ್ಪಾದಕ ಕಂಪನಿ ಅಂತ ಸರ್ ಅದು ಓಪನ್ ಆಯ್ತು ಸರ್ ಪರವಾಗಿಲ್ಲ ಅಂದ್ರೆ ನೋಡಿ ಬಹಳ ಸಂತೋಷ ಆಗುತ್ತೆ ನಿಮ್ಮ ಬೆಳವಣಿಗೆ ನೋಡಿದ್ರೆ ಈ 3 ವರ್ಷದ ಕೆಳಗಡೆ ಸಾಮಾನ್ಯವಾಗಿ ಆಲೂಗಡ್ಡೆ ಬೆಳ್ಕೊಂಡಿದ್ದೀವಿ ಇವತ್ತು 3.25 ಕೋಟಿ ವ್ಯವಹಾರ ಮಾಡಿದಿರಿ ಒಳ್ಳೆ ಬೆಳೆ ಬೆಳೆಸ್ತಾ ಇದ್ದೀರಿ ಬಹಳ ಸಂತೋಷ ಹೆಚ್ಚಿನ ಮಾಹಿತಿಗೆ ನಮ್ ಕೇಳಿದ್ರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಮಹೇಶ್ ಅವರು 9880647750 ಇನ್ನೊಮ್ಮೆ ಹೇಳ್ತೀರಾ 9880647750 ಇನ್ನೂ ಒಂದ್ಸರಿ ಹೇಳ್ಬಿಡಿ 9880647750 ತಮ್ದು ದೇವರಾಜ್ ಅವರೇ ಸರ್ 9591297853 ಸರ್ ಇನ್ನೊಮ್ಮೆ ಸರ್ 9591297853 ಸರ್ ಇನ್ನೂ ಒಂದ್ಸರಿ ಹೇಳ್ಬಿಡಿ 9591297853 ಒಳ್ಳೇದು ಮಹೇಶ್ ಹಾಗೂ ದೇವರಾಜ್ ಅವರ ಇದುವರೆಗೂ ಆಲೂಗಡ್ಡೆ ವ್ಯವಸಾಯ ಹಾಗೂ ನಿಮ್ಮ ರೈತ ಉತ್ಪಾದಕ ಕಂಪನಿ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ ವಂದನೆಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಸುಧಾರಿತ ಆಲೂಗಡ್ಡೆ ಬೇಸಾಯ ಕುರಿತಂತಹ ಸಂವಾದ ಕೇಳಿದ್ರಿ ಇದರಲ್ಲಿ ಭಾಗವಹಿಸಿದ್ದವರು ಹಾಸನ ತಾಲೂಕು ಬಿ ಭೈರಾಪುರ ಗ್ರಾಮದ ಬಿಕೆ ಮಹೇಶ್ ಮತ್ತು ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿ ಗೊಲ್ಲರಹಳ್ಳಿ ಗ್ರಾಮದ ಜಿಎಸ್ ದೇವರಾಜ್ ರೈತ ಬಾಂಧವರೇ ಇದೇ ಸರಣಿಯ ಮುಂದಿನ ಕಾರ್ಯಕ್ರಮದಲ್ಲಿ ಸುಧಾರಿತ ಆಲೂಗಡ್ಡೆ ಬೇಸಾಯ ಕುರಿತಂತಹ ಸಂವಾದವನ್ನ ಪ್ರಸಾರ ಮಾಡುತ್ತೇವೆ ಇದರಲ್ಲಿ ಭಾಗವಹಿಸುತ್ತಾರೆ ಹೊಳೆ ನರಸೀಪುರ ತಾಲೂಕು ನಿಡುವಣಿ ಗ್ರಾಮದ ಎನ್ ಬಿ ಕೆಂಪರಾಜು ಹಾಗೂ ಅರಕಲಗೂಡು ತಾಲೂಕು ಗರಿಘಟ್ಟ ಗ್ರಾಮದ ಜಿಎಲ್ ಹೇಮಂತ್ ರೈತ ಬಾಂಧವರೇ ಮುಂದಿನ ವಾರ ಪ್ರಸಾರವಾಗುವ ಚಿನ್ನದ ಗೆಂಡೆ ಕಾರ್ಯಕ್ರಮ ಈ ಸರಣಿಯ ಕಡೆಯ ಕಂತು ಮುಂದಿನ ಸೋಮವಾರ ಅಂದರೆ 31ನೇ ತಾರೀಕು ಚಿನ್ನದ ಗೆಂಡೆ ಬಾನುಲಿ ಸರಣಿಯ ಉತ್ತಮ ಕೇಳುಗರನ್ನ ಆಯ್ಕೆ ಮಾಡುವ ಸಲುವಾಗಿ ಆಲೂಗೆಡ್ಡೆ ಬೇಸಾಯ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಪ್ರಸಾರ ಮಾಡುತ್ತಿದ್ದೇವೆ ಇಲ್ಲಿಗೆ ಇಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಮತ್ತೆ ಮುಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಸಾವಯವದಲ್ಲಿ ಕೃಷಿಯ ಮಾಡಲು ಮಣ್ಣಿಗೂ ನಮಗೂ ಆರೋಗ್ಯ ಇದುವರೆಗೂ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಚಿನ್ನದ ಗೆಂಡೆ ಕೇಳಿದಿರಿ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಗ್ರೀನ್ ಇನ್ನೋವೇಶನ್ ಸೆಂಟರ್ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ ಗ್ರೀನ್ ಇನ್ನೋವೇಶನ್ ಸೆಂಟರ್ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ ಆಲೂಗೆಡ್ಡೆ ರೈತರಿಗೆ ಸೂಕ್ತ ಸಮಗ್ರ ಮತ್ತು ವೈಜ್ಞಾನಿಕ ತಂತ್ರಜ್ಞಾನಗಳ ಬಗ್ಗೆ ನಿರಂತರ ಪ್ರಾಯೋಗಿಕ ತರಬೇತಿ ಮತ್ತು ಸಹಕಾರ ಆಲೂಗೆಡ್ಡೆ ಬೆಳೆಗೆ ಸಂಬಂಧಿಸಿದ ಎಲ್ಲಾ ಪಾಲುದಾರರ ಸಮನ್ವಯತೆ ಮೂಲಕ ಆಲೂಗೆಡ್ಡೆ ಬೆಳೆಗಾರರ ಇಳುವರಿ ಮತ್ತು ಆದಾಯ ಹೆಚ್ಚಿಸುವುದು ಮಹಿಳೆ ಮತ್ತು ಯುವಕರ ಸಕ್ರಿಯ ಭಾಗವಹಿಸುವಿಕೆ ಮೂಲಕ ಸಮಗ್ರ ಅಭಿವೃದ್ಧಿ ರೈತ ಅಧ್ಯಯನ ಗುಂಪುಗಳ ಮೂಲಕ ಆಲೂಗೆಡ್ಡೆ ರೈತರ ಸಂಘಟನೆ ಮತ್ತು ಸಬಲೀಕರಣ ರೈತರಿಂದ ರೈತರಿಗಾಗಿ ರೈತರ ಸ್ವಾವಲಂಬನೆಗಾಗಿ ರೈತ ಉತ್ಪಾದಕ ಕಂಪನಿಗಳ ರಚನೆ ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗುಣಮಟ್ಟದ ಬಿತ್ತನೆ ಗೆಡ್ಡೆ ಇತರೆ ಬೆಳೆಗಳ ಬಿತ್ತನೆ ಬೀಜ ಗೊಬ್ಬರ ಔಷಧಿಗಳನ್ನು ಸೂಕ್ತ ಸಮಯದಲ್ಲಿ ಹಳ್ಳಿಗಳಿಗೆ ನೇರವಾಗಿ ಸರಬರಾಜು ಗ್ರೀನ್ ಇನ್ನೋವೇಶನ್ ಸೆಂಟರ್ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ ಆಹಾರವೇ ಔಷಧವು, ಬೆಳೆದ ಆಹಾರವೇ ಔಷಧವು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಹೊಯ್ ಅನ್ನ ಬೆಳೆಯೋ ಈ ಮಣ್ಣು, ಅನುಜರ ಪಾಲಿನ ನಿಜ ಹೊನ್ನು. ಸಂಕಲನ ಗೋರಾ ರವಿಶಂಕರ್. ಜಗಕ್ಕೆ ನಿಜ ತಂದೆ ತಾಯಿ ಪೋಷಕನು, ಅನ್ನ ನೀಡುವ. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಅನ್ನ ಬೆಳೆಯೋ ಈ ಮಣ್ಣು, ಮನುಜರ ಪಾಲಿನ ನಿಜ ಹೊನ್ನು. ಹುಟ್ಟು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವಿಕ್ಕಿ, ಕುತ್ತು ತರಬೇಡಿ ವಿಷವಿಕ್ಕಿ, ಕುತ್ತು ತರಬೇಡಿ ವಿಷವಿಕ್ಕಿ. ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಾಳೆ ಸಂಜೆವರೆಗಿನ ಹವಾಮುನ್ಸೂಚನೆಯಂತೆ ಹಾಸನ ಜಿಲ್ಲೆಯಾದ್ಯಂತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಸಾಧಾರಣ ಮಳೆ ಬೀಳುವ ಸಾಧ್ಯತೆ ಇರುತ್ತದೆ. ನಾಳೆ ಸಂಜೆಯವರೆಗೆ ತಾಪಮಾನದಲ್ಲಿ ಗರಿಷ್ಠ 28°C, ಕನಿಷ್ಠ 19°C ದಾಖಲಾಗುವ ಸಾಧ್ಯತೆ ಇರುತ್ತದೆ ಎಂಬುದಾಗಿ ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳುತ್ತಿದ್ದೀರಿ. ಇನ್ನು ಸಮಯ ಆಗ್ತಾ ಬಂತು, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 7:34. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನಲ್ಲಿ ಭಾಗವಹಿಸಲು ನಿಮಗೆ ಆಸಕ್ತಿ ಇದೆಯೇ? ನಿಮ್ಮ ಆಲೋಚನೆ, ಅನಿಸಿಕೆ, ಅಭಿಪ್ರಾಯಗಳಿಗೆ ಸ್ವಾಗತ. 1800-11-7800 ಈ ಉಚಿತ ದೂರವಾಣಿಗೆ ಕರೆ ಮಾಡಿ ಮಾತನಾಡಿ. ನಿಮ್ಮ ಮಾತುಗಳು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಇರಲಿ. ಉತ್ತಮವಾದ ಅಭಿಪ್ರಾಯ, ವಿಷಯಗಳು, ಸಂದೇಶಗಳು ಆಗಸ್ಟ್ 30ರ ಮನ್ ಕಿ ಬಾತ್ನಲ್ಲಿ ಪ್ರಸಾರವಾಗಬಹುದು. ದೂರವಾಣಿ ಲೈನ್ಗಳು 10ನೇ ತಾರೀಖಿನಿಂದ 26ನೇ ತಾರೀಖಿನವರೆಗೆ ತೆರೆದಿರುತ್ತವೆ. ನಮೋ ಆಪ್ ಮೂಲಕ ಅಥವಾ ಮೈ ಗೌ ಫೋರಂನಲ್ಲಿ ಬರೆದು ತಿಳಿಸಬಹುದು. 1922 ಈ ದೂರವಾಣಿಗೆ ಕರೆ ಮಾಡಿ ನಿಮಗೆ ಬರುವ ಸಂಪರ್ಕ ಕೊಂಡಿಯನ್ನು ಅನುಸರಿಸಿ ಸಲಹೆ ನೀಡಿ. ಮನ್ ಕಿ ಬಾತ್, ಸಮಷ್ಟಿಯ ಶಕ್ತಿ. ಆಗಸ್ಟ್ 30ನೇ ತಾರೀಖು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ ಮನ್ ಕಿ ಬಾತ್. ಹರಿದು ಬರಲಿ ಮನದ ಮಾತಿಗೆ ನಿಮ್ಮ ಮುಕ್ತ ಮಾತು. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಸ್ ಪರಶಿವಮೂರ್ತಿ. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯಡಿ ಎಲ್ಲಾ ವಿಶಿಷ್ಟಚೇತನರಿಗೆ ಸೌಲಭ್ಯ ದೊರಕಿಸಿಕೊಡಲು ರಾಜ್ಯಗಳಿಗೆ ಕೇಂದ್ರ ಸರ್ಕಾರದ ಸೂಚನೆ. ಟಿವಿ ಧಾರಾವಾಹಿ ಹಾಗೂ ಚಲನಚಿತ್ರ ನಿರ್ಮಾಣಕ್ಕೆ ಅನುಮತಿ, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದಿಂದ ಮಾರ್ಗಸೂಚಿ ಪ್ರಕಟ. ಬೆಂಗಳೂರಿನಲ್ಲಿ ನಾಳೆಯಿಂದ 5 ದಿನಗಳ ಕಾಲ ರಾಷ್ಟೀಯ ಶಿಕ್ಷಣ ನೀತಿ ಕುರಿತು ವರ್ಚುವಲ್ ಕಾರ್ಯಾಗಾರ. ದೇಶದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆ 22,80,000 ಏರಿಕೆ. ಕರ್ನಾಟಕದಲ್ಲಿಂದು ಹೊಸದಾಗಿ 5,938 ಸೋಂಕು ದೃಢ. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ 2013ರಡಿ ಎಲ್ಲಾ ವಿಶಿಷ್ಟಚೇತನ ವ್ಯಕ್ತಿಗಳನ್ನು ಸೇರಿಸಿ ಅವರಿಗೆ ಸೌಲಭ್ಯ ದೊರಕಿಸಿಕೊಡುವಂತೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಬರೆದಿದೆ. ವಿಶಿಷ್ಟಚೇತನರು ಸಮಾಜದ ದುರ್ಬಲ ವರ್ಗದವರಾಗಿದ್ದು ಅಂತ್ಯೋದಯ ಅನ್ನ ಯೋಜನೆಯಡಿ ಅವರನ್ನು ಸೇರಿಸಲು ಇದು ಕೂಡ ಒಂದು ಮಾನದಂಡವಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ಸರಬರಾಜು ಇಲಾಖೆ ಪತ್ರದಲ್ಲಿ ಸ್ಪಷ್ಟಪಡಿಸಿದೆ. ಆಹಾರ ಭದ್ರತಾ ಕಾಯ್ದೆಯಡಿ ಅರ್ಹ ವಿಶಿಷ್ಟಚೇತನ ವ್ಯಕ್ತಿಗಳನ್ನು ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯಡಿ ಸೇರಿಸಬೇಕು ಎಂದು ಎಲ್ಲಾ ಕೇಂದ್ರಾಡಳಿತ ಮತ್ತು ರಾಜ್ಯಗಳಿಗೆ ಇಲಾಖೆ ಪತ್ರ ಬರೆದಿದ್ದು, ಕಾಯ್ದೆಯ ನಿಬಂಧನೆಗಳ ಪ್ರಕಾರ ವಿಶಿಷ್ಟಚೇತನರು ಕೂಡ ತಮ್ಮ ಕೋಟಾದಡಿ ಆಹಾರ ಧಾನ್ಯಗಳನ್ನು ಪಡೆಯಲು ಅರ್ಹರಾಗಿದ್ದಾರೆ. ಈ ಯೋಜನೆಯ ವ್ಯಾಪ್ತಿಗೆ ಒಳಪಡದವರಿಗೆ ಅರ್ಹತಾ ಮಾನದಂಡಗಳ ಪ್ರಕಾರ ಹೊಸ ಪಡಿತರ ಚೀಟಿಗಳನ್ನು ನೀಡಿ ಅವರನ್ನು ಯೋಜನೆಯ ವ್ಯಾಪ್ತಿಗೆ ಸೇರಿಸಬೇಕು ಎಂದು ಪತ್ರದಲ್ಲಿ ಸೂಚಿಸಲಾಗಿದೆ. ಮಾನದಂಡಗಳ ಪ್ರಕಾರ ಅವರನ್ನು ಆದ್ಯತೆಯ ಕುಟುಂಬಗಳ ಅಡಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕಡ್ಡಾಯವಾಗಿ ಸೇರಿಸಬೇಕು ಎಂದು ಪತ್ರದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ್ ಪ್ಯಾಕೇಜ್ ಎಂಬುದು ಆಹಾರ ಭದ್ರತಾ ಕಾಯ್ದೆ ಅಥವಾ ಯಾವುದೇ ರಾಜ್ಯಗಳ ಪಡಿತರ ಯೋಜನೆಯ ವ್ಯಾಪ್ತಿಗೆ ಒಳಪಡದ ವ್ಯಕ್ತಿಗಳಿಗೆ ರೂಪಿಸಿರುವ ಯೋಜನೆಯಾಗಿದೆ. ಪಡಿತರ ಚೀಟಿ ಇಲ್ಲದ ವಿಶಿಷ್ಟಚೇತನರು ಆತ್ಮನಿರ್ಭರ ಭಾರತ್ ಪ್ಯಾಕೇಜ್ ಅಡಿಯಲ್ಲಿ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗಿದ್ದಾರೆ. ಈ ಯೋಜನೆ ಈ ತಿಂಗಳ 31ರಂದು ಮುಗಿಯಲಿದ್ದು, ಇದಕ್ಕೆ 1 ವಾರ ಮಾತ್ರ ಬಾಕಿ ಇರುವುದರಿಂದ ಪಡಿತರ ಚೀಟಿ ಇಲ್ಲದ ಇಂತಹ ವಿಶಿಷ್ಟಚೇತನರನ್ನು ಗುರುತಿಸಿ ಆತ್ಮನಿರ್ಭರಡಿಯಲ್ಲಿ ಸೌಲಭ್ಯಗಳನ್ನು ಒದಗಿಸುವಂತೆ ಇಲಾಖೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಕೋರಿದೆ. ಕೋವಿಡ್ ಸಾಂಕ್ರಾಮಿಕ ಸೋಂಕಿನ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಟಿವಿ ಮತ್ತು ಚಲನಚಿತ್ರ ನಿರ್ಮಾಣ ಕಾರ್ಯ ಆರಂಭಿಸಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ಟಿವಿ ಮತ್ತು ಚಲನಚಿತ್ರ ನಿರ್ಮಾಣ ಸಂದರ್ಭದಲ್ಲಿ ಅಂತರ ಕಾಯ್ದುಕೊಂಡು ಸ್ಯಾನಿಟೈಸೇಷನ್ ಜೊತೆಗೆ ಕಡ್ಡಾಯವಾಗಿ ಮಾರ್ಗಸೂಚಿಯನ್ನು ಜಾರಿಗೆ ತರಬೇಕೆಂದು ಷರತ್ತು ವಿಧಿಸಿ ಅನುಮತಿ ನೀಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಟಿವಿ ಕಾರ್ಯಕ್ರಮ ಮತ್ತು ಚಲನಚಿತ್ರ ನಿರ್ಮಾಣ ಕಾರ್ಯವನ್ನು ತ್ವರಿತವಾಗಿ ದೇಶಾದ್ಯಂತ ಆರಂಭಿಸಲು ಹಾಗೂ ಕೆಲವು ಸರಣಿ ಧಾರಾವಾಹಿಗಳು ಅರ್ಧದಲ್ಲಿಯೇ ಸ್ಥಗಿತಗೊಂಡಿರುವುದರಿಂದ ಈ ಉದ್ಯಮಗಳ ಕಾರ್ಯವನ್ನು ಪೂರ್ಣಗೊಳಿಸುವುದಕ್ಕೆ ಅವಕಾಶ ಕಲ್ಪಿಸಲು ತಮ್ಮ ಸಚಿವಾಲಯ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಕೋವಿಡ್ ಸಾಂಕ್ರಾಮಿಕ ವೈರಾಣು ಪಸರಿಸದಂತೆ ನಿಗಾ ವಹಿಸಿ ಉದ್ಯಮಗಳಿಗೆ ಅನುಕೂಲ ಕಲ್ಪಿಸುವುದರಿಂದ ದೇಶದ ಆರ್ಥಿಕ ಬೆಳವಣಿಗೆಯ ಜೊತೆಗೆ ಸಾವಿರಾರು ಮಂದಿಗೆ ಉದ್ಯೋಗ ಸಹ ದೊರೆಯುವ ಹಿನ್ನೆಲೆಯಲ್ಲಿ ತ್ವರಿತವಾಗಿ ಅನುಮತಿ ನೀಡಲು ನಿರ್ಧರಿಸಲಾಯಿತು ಎಂದು ತಿಳಿಸಿದೆ. ಧಾರಾವಾಹಿ ಮತ್ತು ಚಲನಚಿತ್ರ ನಿರ್ಮಾಣ ಸಂದರ್ಭದಲ್ಲಿ ಉಪಕರಣಗಳ ಬಳಕೆ ವೇಳೆ ಕಡ್ಡಾಯವಾಗಿ ಕೈಗವಸು ಮತ್ತು ಇತರ ನಿಯಮಗಳನ್ನು ಪಾಲಿಸುವುದರ ಜೊತೆಗೆ ಕಡಿಮೆ ಸಿಬ್ಬಂದಿ ಬಳಕೆ ಮಾಡಿ ಕೇಂದ್ರದ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಸೂಚಿಸಲಾಗಿದೆ. ಬೆಂಗಳೂರು ವಿಶ್ವವಿದ್ಯಾಲಯ ನಾಳೆಯಿಂದ 5 ದಿನಗಳ ಕಾಲ ರಾಷ್ಟೀಯ ಶಿಕ್ಷಣ ನೀತಿ 2020 ಕುರಿತು ಬೃಹತ್ ಕಾರ್ಯಾಗಾರ ಆಯೋಜಿಸಿದೆ. ರಾಜ್ಯದ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥ ನಾರಾಯಣ್ ಕಾರ್ಯಾಗಾರ ಉದ್ಘಾಟಿಸಲಿದ್ದು, ದೆಹಲಿಯ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ಅಧ್ಯಕ್ಷ ಪ್ರೊಫೆಸರ್ ಡಿಪಿ ಸಿಂಗ್ ನೂತನ ಶಿಕ್ಷಣ ನೀತಿ ಕುರಿತು ಬೆಳಕು ಚೆಲ್ಲಲಿದ್ದಾರೆ. ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ಉಪಾಧ್ಯಕ್ಷ ಡಾ ಭೂಷಣ್ ಪಟವರ್ಧನ್, ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಆರ್ ವೇಣುಗೋಪಾಲ್ ಮತ್ತಿತರ ಗಣ್ಯರು ಕಾರ್ಯಾಗಾರದಲ್ಲಿ ತಮ್ಮ ವಿಚಾರ ಮಂಡಿಸಲಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಪ್ರಥಮ ಬಾರಿಗೆ ಯುಜಿಸಿ ನಿರ್ದೇಶನದಂತೆ ಕಾರ್ಯಾಗಾರ ಆಯೋಜಿಸಿದ್ದು, ರಾಷ್ಟೀಯ ಶಿಕ್ಷಣ ನೀತಿಯ ಸಂಪೂರ್ಣ ಮಾಹಿತಿ ಹಾಗೂ ಅದರ ಅನುಷ್ಠಾನದ ಬಗ್ಗೆ ಸವಿವರವಾಗಿ ದೇಶದ ಎಲ್ಲಾ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರು, ಸಂಶೋಧನಾ ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತಿತರ ವರ್ಗಕ್ಕೆ ಮಾಹಿತಿ ನೀಡಲು ಎಲ್ಲ ಸಿದ್ದತೆ ಮಾಡಿಕೊಂಡಿದೆ. ರಾಷ್ಟೀಯ ಶಿಕ್ಷಣ ನೀತಿ 2020 ಯಾವ ರೀತಿ ಜಾರಿಗೆ ತರಬಹುದು ಎಂಬ ಬಗ್ಗೆ ದೇಶಾದ್ಯಂತ ಎಲ್ಲಾ ಶಿಕ್ಷಕರು ಮತ್ತು ಪ್ರಾಂಶುಪಾಲರಿಂದ ಸಲಹೆಗಳನ್ನು ಸ್ವೀಕರಿಸಲು ಕೇಂದ್ರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಿರ್ಧರಿಸಿದೆ. ಈ ತಿಂಗಳ 24ರಿಂದ 31ರವರೆಗೆ ಶಿಕ್ಷಕರು ಈ ಸಂಬಂಧ ತಮ್ಮ ಸಲಹೆಗಳನ್ನು ಅಪ್ಲೋಡ್ ಮಾಡಬಹುದು. ಎನ್ಸಿಇಆರ್ಟಿ ತಜ್ಞರ ತಂಡ ಈ ಎಲ್ಲಾ ಸಲಹೆಗಳನ್ನು ಪರಿಶೀಲಿಸಲಿದೆ. 2020 ನೂತನ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು ಎಂದು ಕೇಂದ್ರ ಶಿಕ್ಷಣ ಸಚಿವ ಡಾ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ದೇಶದಲ್ಲಿ ಕೊರೋನಾ ಸಕ್ರಿಯ ಪ್ರಕರಣಗಳ ಸಂಖ್ಯೆ 16 ಲಕ್ಷ ತಲುಪಿದೆ. ಒಂದೇ ದಿನ ಹೊಸದಾಗಿ 69,239